30 ಸೆಕೆಂಡ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಖರ್ಚುಗಳನ್ನು ಕಮ್ಮಿಗೊಳಿಸಿ ಆದಾಯ ಕಾಣುವ ಮಾರ್ಗಗಳನ್ನು ಪರಿಚಯಿಸುವ ಕಾರ್ಯಕ್ರಮ ಆಚಾರ ಲೆಕ್ಕಾಚಾರ. ಇದರಲ್ಲಿ ಕೆಕೆ ದೀನಾ, ಪಿಎ ನಂದಕುಮಾರ್ ಹಾಗೂ ತಾತಿರ ಜಗದೀಶ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುತ್ತಿದೆ. ಕೃಷಿಯಲ್ಲಿ ಆದಾಯ ಕಾಣುವ ಮಾರ್ಗಗಳನ್ನು ಪರಿಚಯಿಸುವ ಕಾರ್ಯಕ್ರಮ ಆಚಾರ ಲೆಕ್ಕಾಚಾರ. ಪ್ರಸ್ತುತಿ ಡಾಕ್ಟರ್ ವಿಜಯ್ ಅಂಗಡಿ. ರೈತ ಬಂಧುವರೇ, ಹಂದಿ ಸಾಕಾಣಿಕೆ ಕೃಷಿಕರಿಗೆ ಉಪಯುಕ್ತವಾದ ಕಸುಬೆ. ಕೊಡಗಿನಲ್ಲಿ ಹಂದಿ ಸಾಕಾಣಿಕೆಯನ್ನ ತುಂಬಾ ಜನ ಮಾಡ್ತಿದ್ದಾರೆ. ಮನೆ ಬಳಕೆಗಾಗಿ ನೆಂಟರಿಗೂ ಕೊಟ್ಟು ಅಲ್ಲಲ್ಲಿ ಸ್ಥಳೀಯವಾಗಿ ಮಾರಾಟ ಮಾಡುವ ಜನರನ್ನು ಕಾಣಬಹುದು. ದೊಡ್ಡ ಪ್ರಮಾಣದಲ್ಲಿ ಮಾಡಿರೋರು ಕಡಿಮೆನೆ. ಈ ಒಂದು ವಿಷಯದಲ್ಲಿ ಕೆಲವು ಅಂಶಗಳನ್ನ ಗಮನದಲ್ಲಿಟ್ಕೊಂಡ್ರೆ 10-20 ಹಂದಿಗಳನ್ನ ಧಾರಾಳವಾಗಿ ಸಾಕಬಹುದು ಅನ್ನೋದಕ್ಕೆ ಕೆಲವು ನಿದರ್ಶನಗಳಿದಾವೆ. ಉದಾಹರಣೆಗಳನ್ನ ನಾವು ಈ ಸಂದರ್ಭದಲ್ಲಿ ಕೊಡಬಹುದು. ಸೋಮವಾರಪೇಟೆ ತಾಲೂಕು ಇಗ್ಗೋಡ್ಲು ಗ್ರಾಮದ ಬಳಿ ಇರುವ ಕೆಜಿ ರತೀಶ್ ಕಾರ್ಯಪ್ಪ ಅವರ ಪತ್ನಿ ಕೆಕೆ ದೀನಾ ಅವರ ಜೊತೆಗೆ ನಾವು ಮಾತನಾಡ್ತಿದೀವಿ. ರತೀಶ್ ಮತ್ತು ದೀನಾ ಅವರು ಆಸಕ್ತಿಯಿಂದ ಇದರಲ್ಲಿ ತೊಡಸ್ಕೊಂಡು ಕಾರ್ಮಿಕರ ಸಹಭಾಗಿತ್ವದಲ್ಲೂ ಹಂದಿಗಳನ್ನ ಸಾಕೊಂಡು ಒಳ್ಳೆ ಅನುಭವಗಳನ್ನ ಪಡೆದುಕೊಳ್ತಿದ್ದಾರೆ. ದಿನವರೇ ಹೇಳಿ, ಈಗ ಒಂದು ತಿಂಗಳ ಮರಿಯ ಬೆಲೆ ಎಷ್ಟಾಗಬಹುದು? 3,000-4,000 ಅಂತ ಹೇಳ್ತಾರೆ. ಅಂತ 4,000 ಇದೆ ಒಂದು ಮರಿಗೆ, ಒಳ್ಳೆ ತಳಿಯದು ಮರಿಗೆ. ಅಂದ್ರೆ ಎಷ್ಟು ದಿನದಂತ ಹೇಳ್ತೀರಿ? 1-1.5 ತಿಂಗಳು ಆಗಿರುತ್ತೆ ಮರಿಗಳಿಗೆ. 1-1.5 ತಿಂಗಳ ಹಂದಿ ಮರಿಗೆ 3,000-3,500 ರೂಪಾಯಿ ತನಕ ಆದ್ರೆ ಅದು ಒಂದು ವರ್ಷದಲ್ಲಿ ಎಷ್ಟು ತೂಕ ಆಗುತ್ತೆ? ಮರಿ ಇದ್ದಾಗ ಎಷ್ಟು ತೂಕ ಇರ್ತದೆ? ಮರಿ ಇದ್ದಾಗ ಅದೊಂದು 15-20 ಕೆಜಿ ಅಷ್ಟು ಬರುತ್ತೆ. ಅದೊಂದು ವರ್ಷದಿಂದ ಅಂತ್ಯ ಆಗ್ಬೇಕಾದ್ರೆ ಅದು ಬೆಳವಣಿಗೆ ಹೇಗೆ ಅಂತ ನೋಡಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು ಎಷ್ಟು ಬರುತ್ತೆ ಅಂತ. ಒಳ್ಳೆ ತಳಿ ಆದ್ರೆಲ್ಲ 100-120 ಕೆಜಿ ಮೇಲೆ ದಾಟುತ್ತೆ ಅದು. ಒಂದು ವರ್ಷದಲ್ಲಿ ಅದು ಬೆಳೀತಾ ಬೆಳೀತಾ ಏನೆಲ್ಲ ತಿನ್ನುತ್ತೆ? ತುಂಬಾ ಕಾಳಜಿ ಏನು ಬೇಕಾಗ್ಲಿಕ್ಕಿಲ್ಲ ಅಲ್ವಾ ಹಂದಿ ಸಾಕೋ ಒಂದು ವಿಚಾರದಲ್ಲಿ? ಸಣ್ಣ ಮರಿಗಳೆಲ್ಲ ಸ್ವಲ್ಪ ಅದನ್ನ ನೋಡ್ಕೊಳ್ಬೇಕಾಗುತ್ತೆ. ತುಂಬಾ ಕಾಳಜಿ ಇದೆ ಅಂದ್ರೆ ಅದಕ್ಕೆ ಇಂಜೆಕ್ಷನ್ ಮತ್ತೆ ವಾಮ್ಸ್ದು ಟ್ಯಾಬ್ಲೆಟ್ ಎಲ್ಲ ಕೊಟ್ಟು ನೋಡ್ಕೋಬೇಕು. ಅದರ ನಂತರ ಅದೊಂದು 30-40 ಕೆಜಿ ಬಂದ ಮೇಲೆ ತೊಂದರೆ ಇಲ್ಲ. ಅದು 2 ಹೊತ್ತು ಅದಕ್ಕೆ ಫುಡ್ ಹಾಕಿದ್ರೆ ಅದು ಚಂದ ಬೆಳವಣಿಗೆಯಲ್ಲಿ ಬರುತ್ತೆ ಅದು. ಸಾಮಾನ್ಯವಾಗಿ ನೀವು ಕಂಡಂತೆ ಹಂದಿಗಳನ್ನ ಎಷ್ಟನೇ ವಯಸ್ಸಿನಿಂದ ಕಟಾವಿಗೆ ಉಪಯೋಗಿಸಿಕೊಳ್ಬಹುದು? ಅದಕ್ಕೆ 8-10 ತಿಂಗಳಿಂದ ನಂತರ ಕಟಾವು ಮಾಡಬಹುದು. ಒಳ್ಳೆ ಅದು ಚಂದ ಬೆಳೆದಿರುತ್ತೆ ಅವಾಗ. ಅದಕ್ಕಿಂತ ಸಣ್ಣದು ಅಂದ್ರೆ ಮಾಂಸ ಸ್ವಲ್ಪ ಮೆದು ಬಂದಿರುತ್ತೆ, ಅಷ್ಟು ಗಟ್ಟಿ ಬರೋದಿಲ್ಲ ಮಾಂಸ, ಚಂದ ಆಗೋದಿಲ್ಲ. ಸ್ವಲ್ಪ ಕೊಬ್ಬು ಇದ್ರೇ ರುಚಿ ಅನ್ಸುತ್ತಲ್ವಾ? ಹೌದು ಸರ್. ಅಂತ ಒಂದು 8 ತಿಂಗಳು ಕಳಿಬೇಕು ಅದು ಕಟಾವು ಮಾಡ್ಲಿಕ್ಕೆ. ಹೇಳಿ, 8 ತಿಂಗಳ ಒಂದು ಹೊತ್ತಿಗೆ 60-70 ಕೆಜಿ ಮೇಲೆ ತೂಗುತ್ತೆ. ಯಾವ ಬೆಲೆಗೆ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಮಾಂಸಕ್ಕೆ ಮಾರುಕಟ್ಟೆ ಇದೆ? ಮಾಂಸಕ್ಕೆ ಮಾರುಕಟ್ಟೆ ಇದೆ. ನಾವು ಯಾವಾಗಲೂ 1 ಕೆಜಿ ಮಾಂಸಕ್ಕೆ 190 ರೂಪಾಯಿ ಹಾಗೇನೆ ಕೊಡ್ತಾ ಇದೀವಿ. ಹೊರಗಡೆ ಎಲ್ಲ ಸ್ವಲ್ಪ ರೇಟ್ ಜಾಸ್ತಿ ಇದೆ, ನಾವು 190 ರಲ್ಲೇ ಮಾಡ್ತಾ ಇದೀವಿ. ಅಂದ್ರೆ ಎಲ್ಲರಿಗೂ ಉಪಯುಕ್ತ ಆಗುತ್ತೆ ಅಂತ ಹೇಳಿ ಆ ರೇಟ್ ಅಲ್ಲೇ ನೋಡ್ಕೊಂಡು ಹೋಗ್ತಾ ಇದೀವಿ. ಲಾಭನೂ ಇದೆ ನಷ್ಟನೂ ಇದೆ ಹಂದಿ ಸಾಕಾಣಿಕೆಯಲ್ಲಿ. ನಮಗೆ ಒಂದು ಸ್ವಯಂ ಉದ್ಯೋಗ ಆಗಿದ ಹಾಗೆ ಆಗಿದೆ. ಅದನ್ನ ಅಚ್ಚುಕಟ್ಟಾಗಿ ಸ್ವೀಕರಿಸಿಕೊಂಡ್ರೆ ಭಿನ್ನ ಭಿನ್ನವಾದ ಅನುಕೂಲಗಳನ್ನು ಮಾಡಿಕೊಳ್ಬಹುದು. 1-1.5 ತಿಂಗಳ ಹಂದಿ ಮರಿ ಒಂದು 8-10 ಕೆಜಿ ಅಥವಾ ಅದಕ್ಕಿಂತ ಹೆಚ್ಚು ತೂಗುತ್ತೆ ಹೇಗೆ? ಅಷ್ಟು ಬರುತ್ತೆ. ಒಂದು ಸ್ಟಾರ್ಟಿಂಗ್ ಇಂದ ಚಂದ ಬೆಳವಣಿಗೆ ಆದ್ರೆ ಅದು ಚಂದ ಬರುತ್ತೆ. ಸಣ್ಣ ಮರಿಯಿಂದಲೇ ಬೆಳವಣಿಗೆ ನೋಡ್ಕೊಳ್ಬೇಕು ಅದನ್ನ. 10 ಕೆಜಿ ತೂಗುವ ಮರಿ ಒಂದು ವರ್ಷದಲ್ಲಿ 1 ಕ್ವಿಂಟಾಲು ತೂಕ ಬೆಳೆಸಿಕೊಳ್ಳುತ್ತೆ. 1 ಕ್ವಿಂಟಾಲ್ ತೂಗುವ ಹಂದಿಯಿಂದ ಎಷ್ಟು ಮಾರಾಟ ಮಾಡುವ ಮಾಂಸ ಲಭ್ಯ ಆಗ್ತದೆ ಅಂತ ಹೇಳ್ತೀರಿ? ಒಂದು ಕ್ವಿಂಟಾಲ್ ಅಂದ್ರೆ ಅದರಿಂದ ವೇಸ್ಟ್ ಒಂದು 20 ಕೆಜಿ ಅಷ್ಟು ಹಾಳಾಗ ಹೋಗುತ್ತೆ. ರೋಮ ಅದ್ರದ ಬೋಟಿ ಅಂತ ಹೇಳಿದ್ರೆ 75-80 ಕೆಜಿ ಬರಬಹುದು. 80 ಕೆಜಿಗೆ ಒಂದು 190-200 ರೂಪಾಯಿ ಬೆಲೆ ಇಟ್ಟರು ಎಷ್ಟಾದಂಗ ಆಗ್ತದಮ್ಮ? 75-80 ಕೆಜಿ ಆ ರೇಂಜ್ ಅಲ್ಲಿ ಬಂದ್ರೆ 15,000 ರೂಪಾಯಿ ಮಾಂಸ ದುಡ್ಡು ಸಿಗುತ್ತೆ ಅಷ್ಟು. ನೋಡಿ, 3,000 ರೂಪಾಯಿ ಹಣ ಒಂದು ವರ್ಷದಲ್ಲಿ 15,000 ರೂಪಾಯಿ ಹಣವನ್ನ ಮಾಡಿಕೊಡುತ್ತೆ. ಎಷ್ಟೊಂದು ಹೆಚ್ಚಳ ಹಂದಿ ಸಾಕಾಣಿಕೆಯಲ್ಲಿ ನಾವು ಕಾಣಬಹುದು. ಕೃಷಿಯಲ್ಲಿ ಹಾಗೆ ಒಂದು ಬೆಳೆ ಮಾಡಿದ್ರೂ ಒಂದೊಂದು ಕಾಳು ಎಷ್ಟು ಕಾಳುಗಳಿಗೆ ಜೀವ ಕೊಡುತ್ತೆ, ಒಂದೊಂದು ಪ್ರಾಣಿ ಮರಿ ಹಾಕಿ ಅದು ಬೆಳೆಯೋ ಹೊತ್ತಿಗೆ ಎಷ್ಟು ದುಡ್ಡನ್ನ ಕೊಡುತ್ತೆ, ಎಷ್ಟು ಅನುಕೂಲಗಳನ್ನ ಮಾಡಿಕೊಡುತ್ತೆ ಅಂತಂದ್ರೆ ಅದನ್ನ ಕಂಡವರೇ ಹೇಳ್ಬಹುದು. ಇನ್ನು ಹಂದಿಗಳು ಎಷ್ಟು ಮರಿ ಹಾಕ್ತವೆ ನೀವು ಕಂಡಂತೆ? ಒಂದು ಹಂದಿ ಸರಾಸರಿ 8-10 ಮರಿಗಳೆಲ್ಲ ಹಾಕುತ್ತೆ. ಫುಡ್ ಎಲ್ಲ ಚಂದ ತಿನ್ಲಿಕ್ಕೆ ಕೊಟ್ರೆ ಮರಿಗಳು ಚಂದ ಬೆಳವಣಿಗೆ ಬರುತ್ತೆ. ಒಂದ್ ತಿಂಗಳಿಗೆ 15-20 ಕೆಜಿ ಅಷ್ಟು ಬರುತ್ತೆ ಮರಿಗಳು. ಹೇಳಿ, ಪ್ರಾಯಕ್ಕೆ ಬರಬೇಕಾದ್ರೆ ಎಷ್ಟು ತಿಂಗಳು ಕಾಯ್ಬೇಕು ಹಂದಿಗಳಲ್ಲಿ? ಆಮೇಲೆ ಎಷ್ಟು ತಿಂಗಳಿಗೆ ಮರಿ ಹಾಕ್ತವೆ? ಪ್ರಾಯಕ್ಕೆ ಅಂದ್ರೆ ಅದು 8-10 ತಿಂಗಳು ಆಗ್ಬೇಕು. ಅದಕ್ಕೆ ಅದು ಚಂದ ಬೆಳವಣಿಗೆ ಬಂದ ಮೇಲೆನೆ ಅದು ಮರಿ ಮಾಡ್ಲಿಕ್ಕೆ ಸೂಕ್ತ ಅಂತಲೇ ತಿಳ್ಕೊಬಹುದು. ಅವಾಗ ಹಂದಿ ಗರ್ಭಧರಿಸಿ ಎಷ್ಟು ತಿಂಗಳಿಗೆ ಮರಿಯನ್ನ ಹಾಕುತ್ತೆ ಮತ್ತು ವರ್ಷದಲ್ಲಿ ಎಷ್ಟು ಸಾರಿ ಮರಿಗಳನ್ನ ಕೊಡುತ್ತೆ? ಹಂದಿ ಸಾಧಾರಣ 3-4 ತಿಂಗಳಲ್ಲಿ ಮರಿಗಳು ಹಾಕುತ್ತೆ. ಒಂದು ವರ್ಷಕ್ಕೆ ಅದು 2 ಸತಿ ಮರಿ ಹಾಕುವಂತ ಅದು ಉಂಟು. ಅಂದ್ರೆ ಅದು ಒಂದ್ ಸತಿ ಮರಿ ಹಾಕಿ ಬೆಳವಣಿಗೆ ಬರಬೇಕದು, ಅದ್ರ ನಂತರ 2ನೇ ಸತಿ ಮರಿ ಹಾಕುತ್ತೆ. ಅಂತೂ ಒಂದು ವರ್ಷಕ್ಕೆ 2 ಸತಿ ಹಾಕುತ್ತೆ. ಮರಿಗಳು ತಾಯಿ ಜೊತೆಗೆ ಎಷ್ಟು ದಿನ ನೀವು ಇರ್ಲಿಕ್ಕೆ ಬಿಡ್ತೀರಿ ಅಥವಾ ತಾಯಿ ಹಂದಿ ಇಷ್ಟಪಡುತ್ತೆ? ಮರಿ ಹಂದಿಗಳು ಸ್ಟಾರ್ಟಿಂಗ್ ಒಂದು 15-20 ದಿವಸ ತನಕ ಅದು ಸ್ವಲ್ಪ ತುಂಬಾ ಹಾಲು ಕುಡಿಲಿಕ್ಕೆ ಕುಡಿಸ್ತೀವಿ. ಅದರ ನಂತರ ಸ್ವಲ್ಪ ಸ್ವಲ್ಪ ಬೇರೆ ಮಾಡಿ ಸ್ವಲ್ಪ ಟೈಮಿಂಗ್ಸ್ ಮಾಡಿಕೊಂಡು ಹಾಲು ಕೊಡ್ಲಿಕ್ಕೆ ನಾವು ಬಿಡ್ತೀವಿ. ಮತ್ತೆ ತಾಯಿಗೂ ಫುಡ್ ಅಲ್ಲಿ ಹಾಕಬೇಕಾದ್ರೆ ಸಪರೇಟ್ ಮಾಡಿ ಹಾಕೋದು. ಪೂರ್ಣ ಮರಿಗಳನ್ನ ಪ್ರತ್ಯೇಕ ಮಾಡೋ ಹೊತ್ತಿಗೆ ಎಷ್ಟು ದಿವಸ ಆಗಿರುತ್ತೆ ಮರಿ ಹಾಕಿ? 1 ತಿಂಗಳು ಎಲ್ಲ ಸಾಕು ಅದು ಸಪರೇಟ್ ಮಾಡ್ಲಿಕ್ಕೆ. ಅದರ ನಂತರ ಅದಕ್ಕೂ ಸ್ವಲ್ಪ ನುಚ್ಚಲ ಬೇಯಿಸಿ ಹಾಕಿದ್ರೆ ಅದು ತಿಂತಾ ಇರುತ್ತೆ. ಮತ್ತೆ 1 ಸತಿ ಹಾಲು ಕುಡಿಲಿಕ್ಕೆ ಬಿಟ್ರೆ ಸಾಕು ಅದು. ಹುಟ್ಟಿದ ಮರಿಗಳೆಲ್ಲ ಉಳಿತವ? ಏನಾದ್ರೂ 1, 2, 4 ಹೋಗೋದಿದ್ಯಾ? ಎಲ್ಲಾ ಟೈಮಲ್ಲಿ ಹಾಗೆ ಆಗೋದಿಲ್ಲ. ಕೆಲವೊಂದು ಟೈಮ್ ಒಂದೊಂದು ಸತ್ತೋಗುತ್ತೆ, ಇನ್ನೊಂದು ಬಾಕಿ ಟೈಮಲ್ಲೆಲ್ಲ ಎಲ್ಲ ಬದುಕುತ್ತೆ, ಚೆನ್ನಾಗಿ ಬರುತ್ತೆ. ಅಂದ್ರೆ ನೋಡ್ಕೊಳ್ಬೇಕು, ಅದ್ರ ಜೊತೆನೆ ಇರ್ಬೇಕು. ಅದು ಮರಿಗಳ ಮೇಲೆ ಒಂದೊಂದ್ ಸತಿ ಮಲ್ಕೊಳ್ಳೋದೆಲ್ಲ ಮಾಡಿದಾಗಲ್ಲ ಸತ್ತೋಗುತ್ತೆ ಹಂದಿಗಳು. ದೊಡ್ಡ ದೊಡ್ಡ ಹಂದಿ ಆದ್ರೆ ಅದ್ರ ಮೇಲೆ ಮಲ್ಕೊಳ್ತದೆ. ಕೆಲವೊಂದ್ಸಾರಿ ನಾವು ನೋಡ್ತೀವಲ್ಲ ಬೆಕ್ಕು ನಾಯಿಗಳಲ್ಲಿ ಮರಿಗಳನ್ನೇ ತಿನ್ಬಿಡ್ತವೆ, ಇಲ್ಲಿ ಆತರದ ಏನಾದ್ರೂ ಸನ್ನಿವೇಶ ಕಾಣುತ್ತೆ? ಒಂದೊಂದು ಹಂದಿ ಮರಿಗಳನ್ನ ಸ್ಟಾರ್ಟಿಂಗ್ ಹಾಕಿರೋದ್ನ ಒಂದು ತಿನ್ಬಿಡುತ್ತೆ. ನೋಡಿ, ಹಂದಿ ಸಾಕೋ ವಿಚಾರದಲ್ಲಿ ಲೆಕ್ಕಾಚಾರಗಳನ್ನ ನಾವು ಗಮನಿಸ್ತಾ ಹೋದ್ರೆ ತುಂಬಾ ವಿಶೇಷ ಇದೆ. ಹಸುಗಳಲ್ಲಿ, ಮೇಕೆಗಳಲ್ಲಿ, ಕುರಿಗಳಲ್ಲಿ ವರ್ಷಕ್ಕೆ 1 ಮರಿಯನ್ನ ಕಾಣೋದು ಕಷ್ಟ, ಅಥವಾ ಅಪರೂಪಕ್ಕೆ 2-3 ಮರಿಗಳನ್ನ ಮೇಕೆಗಳಲ್ಲಿ ಕಾಣೋದಿದೆ. 2 ವರ್ಷಕ್ಕೆ ಮೇಕೆಗಳಲ್ಲಿ 3 ಸಾರಿ ಮರಿಯನ್ನ ನಾವು ಕಾಣಬಹುದಂತ ಅನ್ಕೊಳ್ತೀವಿ. ಆದ್ರೆ ಕುರಿಗಳಲ್ಲಿ ಹಾಗಲ್ಲ, ವರ್ಷಕ್ಕೊಂದ್ಸಾರಿ, ಹಸು ಎಮ್ಮೆಗಳಲ್ಲೂ ಹಾಗೆ. ಆದ್ರೆ ಹಂದಿಗಳಲ್ಲಿ ವರ್ಷಕ್ಕೆ ಏನಿಲ್ಲ ಅಂದ್ರೆ 2 ಸಾರಿ 10-10 ಮರಿಗಳು ಒಂದೊಂದು ತಾಯಿಯಿಂದ ಲಭಿಸ್ತವೆ. 1 ತಿಂಗಳ ಬಳಿಕ ಮತ್ತೆ ತಾಯಿ ತಂತಾನೆ ಬೆಳಿಲಿಕ್ಕೆ ಶುರು ಮಾಡಿಕೊಳ್ಳುತ್ತೆ. ಮತ್ತೆ ಎಷ್ಟು ತಿಂಗಳಲ್ಲಿ ಗಂಡು ಹಂದಿಯ ಜೊತೆಗೆ ಸೇರ್ಕೊಳ್ಳಿಕ್ಕೆ ಇಷ್ಟಪಡುತ್ತೆ? ಮರಿ ಹಾಕಿ 3-4 ತಿಂಗಳು ಆಗಿ ಅಲ್ಲಿಂದ ಒಂದು 5 ತಿಂಗಳು ಫುಡ್ ಅಲ್ಲಿ ಹಾಕಿದ್ರೆ ಚಂದ ಬರುತ್ತೆ ಹಂದಿ. ಅದ್ರ ನಂತರ ಬಿಡಬಹುದು, ಪುನಃ ಆ ಟೈಮಿಗೆ ಅದು ರೆಡಿಯಾಗಿರುತ್ತೆ ಮರಿ ಹಾಕ್ಲಿಕ್ಕೆ. ಮರಿ ಹಾಕಿದಾಗ ಏನಾದ್ರೂ ವಿಶೇಷವಾದ ಪೋಷಣೆ ಬೇಕಾ, ವಿಶೇಷವಾದ ಆಹಾರವನ್ನು ಕೊಡ್ತೀರಾ, ಹೇಗೆ? ಮರಿ ಹಾಕಿದಾಗ ಹಾಗೆ ವಿಶೇಷ ಏನಿಲ್ಲ, ಆದ್ರೆ ನೋಡ್ಕೊಳ್ಬೇಕು, ತುಂಬಾ ಎಚ್ಚರ ಮಾಡ್ಕೋಬೇಕು. ಯಾಕೆ ಹೇಳಿದ್ರೆ ಮರಿಗಳು ಅದ್ರ ಮೇಲೆ ಮಲ್ಕೊಂಡ್ರೆ ದೊಡ್ಡ ಹಂದಿ ಮತ್ತೆ ಮರಿಗಳಿಗೆ ತೊಂದರೆ ಆಗುತ್ತೆ. ಅದ್ರ ನಂತರ 1 ವಾರ 15 ದಿವಸ ಅದರ ನಂತರ ತೊಂದರೆ ಇಲ್ಲ, ಅದಾಗೆ ಬೆಳ್ಕೊಂಡ್ ಬರುತ್ತೆ ಅದು. ಸಾಮಾನ್ಯವಾಗಿ ಎಷ್ಟು ಹೆಣ್ಣು ಹಂದಿಗಳಿಗೆ 1 ಗಂಡು ಹಂದಿಯನ್ನ ಇಟ್ಕೊಳ್ತೀರಿ? ಸಾಧಾರಣ 5-6 ಹೆಣ್ಣು ಹಂದಿಗೆ 1 ನಾವು ಫಾರ್ಮ್ ಅಲ್ಲಿ ಬಿಟ್ಕೊಂಡಿದೀವಿ. ಸಾಧಾರಣ ಒಟ್ಟಿಗೆ ಬಿಡದಿಲ್ಲ, ಸಪರೇಟ್ ಸಪರೇಟ್ ಆಗಿ ಇರುತ್ತೆ ಅದು. ಗಂಡು ಹಂದಿಯ ಮಾಂಸದ ಬೆಲೆ ಹೆಚ್ಚ, ಹೆಣ್ಣು ಹಂದಿಯ ಮಾಂಸಕ್ಕೂ ಉತ್ತಮವಾದ ಬೆಲೆ ಇದೆಯಾ, ಹೇಗೆ? ಇಲ್ಲ ಇಲ್ಲ, ಎಲ್ಲದಕ್ಕೂ ಒಂದೇ ರೇಟ್ ಸೇಮ್ ಅಂತ ಹೇಳ್ಬಹುದು. ಕೆಲವರು ಹೇಳ್ತಾರೆ ಗಂಡು ಹಂದಿದೆ ಬೇಡ ಅಂತ ಹೇಳಿದ್ರೆ ಅದೊಂಥರ ಸ್ಮೆಲ್ ಬರುತ್ತೆ ಅಂತ. ಇಲ್ಲ, ನಾವು ಗಂಡು ಹಂದಿ ಎಷ್ಟು ಸಾಕೋದಿಲ್ಲ, 1-2 ಅಷ್ಟೇ ಇರೋದು. ಹೆಣ್ಣು ಹಂದಿ ಜಾಸ್ತಿ ನಮ್ಮಲ್ಲಿ ಇರೋದು. ಮತ್ತೆ ಬೇಕು ಅಂತ ಹೇಳಿದ್ರೆ ಮಾತ್ರ ತಂದು ಬಿಟ್ಕೊಳ್ತೀವಿ ಅಷ್ಟೇ. ಹುಟ್ಟಿದ 8-10-11 ಮರಿಗಳಲ್ಲಿ ಗಂಡು ಮರಿಗಳು ಎಷ್ಟಿರ್ತವೆ ಸಾಮಾನ್ಯವಾಗಿ ನೀವು ಕಂಡಿರೋ ರೀತಿಯಲ್ಲಿ? ಕೆಲವೊಮ್ಮೆ ಜಾಸ್ತಿ ಇರುತ್ತೆ, ಕೆಲವೊಮ್ಮೆ ಕಡಿಮೆ ಇರುತ್ತೆ. ಹೀಗೆ ಸರಾಸರಿ ಅಂತ ಹೇಳಕ್ ಆಗೋದಿಲ್ಲ. ಕೆಲವೊಂದು ಹಂದಿಗಳಲ್ಲಿ ಗಂಡು ಹಂದಿ 1-5 ಇರುತ್ತೆ, ಕೆಲವದ್ರಲ್ಲಿ ಹೆಣ್ಣು ಹಂದಿ ಇರುತ್ತೆ. ಮರಿ ಹಾಕುತ್ತಲ್ಲ, ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಒಂದೊಂದು ಮರಿಯನ್ನ ಹಾಕುವಾಗ? ಸುಮಾರು ಹೊತ್ತಾಗುತ್ತಾ ಅಥವಾ ಕೆಲವೇ ಕೆಲವು ನಿಮಿಷ ಅಥವಾ 1 ಗಂಟೆ ಒಳಗಡೆ ಎಲ್ಲಾ ಮರಿಗಳು ಹೊರಗಡೆ ಬಂದ್ಬಿಡ್ತಾವ, ಹೇಗೆ? ಹೇಳಕ್ ಆಗೋದಿಲ್ಲ. ಏನು ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಫಸ್ಟ್ ಮರಿ ಹಾಕೋದು ಅಂತ ಹೇಳಿದ್ರೆ ಸ್ವಲ್ಪ ಅದಕ್ಕೆ ತೊಂದರೆ ಆಗುತ್ತೆ. ಹಾಕಿ ಬಿಟ್ಟು 3ನೇ ದಿವಸ ಬೆಳಿಗ್ಗೆ ಅಂತೇಳಿ ಹಾಗೆ ನೆಕ್ಸ್ಟ್ ಡೇ ಸಹ ಹಾಕುತ್ತೆ. ಕೆಲವೊಂದು ಒಟ್ಟೊಟ್ಟಿಗೆ ಹಾಕ್ಬಿಡುತ್ತೆ. ಎಷ್ಟು ಮರಿ ಹಾಕತ್ ತನಕ ನೀವ್ ಇಟ್ಕೊಳ್ತೀರಿ? ಒಂದ್ ವರ್ಷ, ಎರಡ್ ವರ್ಷ, ಮೂರ್ ವರ್ಷ ಈ ತರ ಏನಾದ್ರೂ ಪ್ರಯೋಗ ಮಾಡಿ ನೋಡಿದ್ರೆ, ಅಥವಾ ಒಂದ್ ವರ್ಷ ಎರಡ್ ವರ್ಷ ಆದ್ಮೇಲೆ ನೀವು ಕಡಿಲಿಕ್ಕೆ ಬಳಕೆ ಮಾಡ್ಕೊಳ್ತೀರಾ? ಹೇಗೆ? ಒಂದ್ ವರ್ಷ ಒಂದೂವರೆ ವರ್ಷ ತನಕ ಬಿಟ್ಕೊಳ್ತೀವಿ, ಆಮೇಲೆ ಚಂದ ಪುನಃ ಅದಕ್ಕೆ ಒಳ್ಳೆ ಬೆಳವಣಿಗೆ ಆಗಿದ್ಮೇಲೆ ಅದನ್ನ ಕಡಿಬೇಕು. ಹಾಗೆ ಇದ್ರೆ ಅದ್ರ ತುಂಬಾ ತೆಳ್ಳಗೆ ಇರುತ್ತೆ ಹಂದಿ, ಅಷ್ಟು ಮಾಂಸ ಚಂದ ಬರೋದಿಲ್ಲ. ಅದನ್ನ ಚಂದ ಬೆಳವಣಿಗೆ ಆಗಿದ್ಮೇಲೆ ಕಡಿಬೇಕಾಗ್ತದೆ. ಮರಿ ಹಾಕೋದ್ಕಿನ ಮುಂಚಿತವಾಗ್ಲೇ ಕಟಾವ್ ಮಾಡಿ ಕೊಡೋದಿದ್ಯಾ, ಅಥವಾ ಮರಿ ಹಾಕಿದ ಮೇಲೆ ಕೊಡೋದಿದ್ಯಾ? ಇಲ್ಲ, ನಾವಂದ್ರೆ ಹೆಚ್ಚಾಗಿ ಮರಿಗಳಿರುವ ಹಂದಿನೇ ಬೇರೆ ನೋಡ್ಕೊಳ್ಳೋದು, ಮಾಂಸಕ್ಕಿರುವ ಹಂದಿನೇ ಬೇರೆ ಮಾಡ್ಕೊಳ್ತೀವಿ. ಚಂದ ಬೆಳವಣಿಗೆ ಇರುತ್ತೆ, ಮತ್ತೆ ಇದು ಮರಿಗಳು ಆಗಿರುವ ಹಂದಿಯನ್ನ ಕಟಾವ್ ಮಾಡೋದು ಆ ತರನೇ ಇಲ್ಲ. ಒಟ್ಟಾರೆ ಹಂದಿ ಸಾಕು ಒಂದು ವಿಚಾರದಲ್ಲಿ ಕಾಳಜಿನ ತೆಗೆದುಕೊಂಡ್ರೆ ದುಡ್ಡುನು ಮಾಡಬಹುದು, ಕೃಷಿಕರಿಗೆ ಅನುಕೂಲಗಳು ಆಗ್ತಾವಲ್ವಾ? ಹೌದು ಸರ್, ನಮಗೆ ಒಂದು ಸ್ವಂತ ಉದ್ಯೋಗ ತರ ಆಗುತ್ತೆ. ಅದು ಏನಾದ್ರು ಒಂದು ಕೆಲಸ ಅದನ್ನು ಕ್ಲೀನ್ ಮಾಡೋದು ಎಲ್ಲ ನೀಟ್ ಆಗಿ ಮಾಡ್ಕೊಂಡಿದ್ದಾಗ ಅದೊಂದು ಮನೆಯಲ್ಲಿ ಒಂದು ಸ್ವಯಂ ಉದ್ಯೋಗ ತರ ಅನ್ಸುತ್ತೆ. ಈ ಹೋಟ್ಲು ವೇಸ್ಟ್, ಹಾಸ್ಟೆಲ್ ವೇಸ್ಟೇ ಆಗ್ಬೇಕಂತೇನಿಲ್ಲ, ಬರೀ ಅಕ್ಕಿ ನುಚ್ಚಿನಲ್ಲೇ ಹಂದಿಯನ್ನ ಆರಾಮಾಗಿ ಬೆಳೆಸಬಹುದಲ್ವಾ? ಹಂದಿ ಅಂದ್ರೆ ನಮ್ಗೆ ಈಗ ಅಂತ ಸೌಕರ್ಯ ಇದ್ರೆ ಕೆಲವರು ಹಾಕ್ತಾರೆ, ಆದ್ರೆ ನಮ್ಗೆ ಅಂತ ಸೌಕರ್ಯ ಇಲ್ಲ, ನಾವ್ ಆತರ ಬಳಸ್ಕೊಂಡಿಲ್ಲ. ನಮ್ಮಲ್ಲಿ ಏನು ನುಚ್ಚು ಇದೆ ಅದನ್ನ ನಾವು ಹಾಕೊಂಡು ಸಾಕಣೆ ಮಾಡ್ತಾ ಇದ್ವಿ. ಮಹಿಳೆಯರು ಪುರುಷರು ಇಬ್ರು ಸೇರ್ಕೋಬಹುದು ಹಂದಿ ಸಾಕಾಣಿಕೆ ಕೆಲಸಗಳಲ್ಲಿ ಅಲ್ವಾ? ಹೌದು ಸರ್, ಅವರವರ ಇಂಟ್ರೆಸ್ಟ್, ನಮ್ಗೆ ಬೇಕು ಮಾಡ್ಬೇಕು ಅಂತ ಅಂದ್ಕೊಂಡ್ರೆ ನಾವು ಮಾಡ್ಕೊಂಡು ಹೋಗ್ಬಹುದು. ಅನುಭವಗಳನ್ನ ಹಂಚಿಕೊಂಡ್ರಿ ದಿನ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಕೇಳುಗರೆ, ಈ ಕಾರ್ಯಕ್ರಮದಲ್ಲಿ ಇದುವರೆಗೆ ಸೋಮವಾರಪೇಟೆ ತಾಲೂಕು ಇಗ್ಗೋಡ್ಲು ಸಮೀಪ ತೋಟದಲ್ಲಿ ಹಂದಿಗಳನ್ನ ಸಾಕಿಕೊಂಡಿರುವ ಕೆಜಿ ರತೀಶ್ ಕಾರ್ಯಪ್ಪ ಅವರ ಪತ್ನಿ ಕೆಕೆ ದೀನಾ ಅವರ ವಿಷಯಗಳನ್ನ ಅನುಭವಗಳನ್ನ ಆಲಿಸಿಕೊಂಡ್ರಿ. ದೀನಾ ಅವರ ಸಂಪರ್ಕಕ್ಕೆ ಸಂಖ್ಯೆ 9972 8967 9972 8967 9975. ಕೇಳಿದ್ರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಕೆಲವು ಉಪಯುಕ್ತ ಸಂಗತಿಗಳನ್ನ ಪ್ರಸಾರ ಮಾಡ್ತಾ ಇದೀವಿ. ಮಡಿಕೇರಿ ತಾಲೂಕು ಚೆಲವರ ಗ್ರಾಮದ ಪಿ ಎ ನಂದಕುಮಾರ್ ಅವರ ಜೊತೆಗೆ ನಾವು ಮಾತನಾಡ್ತಾ ಇದೀವಿ. ಒಬ್ಬ ಕೃಷಿಕ ತಾನು ತನ್ನ ಕುಟುಂಬದವರನ್ನ ಉಪಯೋಗಿಸಿಕೊಂಡು ಚೆನ್ನಾಗಿ ಕೃಷಿಯಲ್ಲಿ ಆಸಕ್ತಿಯಿಂದ ತೊಡಸ್ಕೊಂಡ್ರೆ ಎಷ್ಟೊಂದು ಅನುಕೂಲ ಆಗ್ತದೆ ಅನ್ನೋದ್ರ ಬಗ್ಗೆ ಇವತ್ತು ಸಲಹೆಗಳು, ಅನುಭವದ ಮಾತುಗಳು. ನಂದಕುಮಾರ್ ಅವರೇ ಹೇಳಿ. ಎಷ್ಟೋ ಜನ ಇವತ್ತು ಆಳು ಕಾಳುಗಳಿಲ್ಲ, ಜನ ಸಿಗೋದಿಲ್ಲ ಅಂತ ಅನ್ಕೊಂಡು ಮಾತಾಡೋದಿದೆ, ಏನಂತೀರಿ? ಸರ್, ಇಲ್ಲಿ ಇವತ್ತು ಏನಂತ ಹೇಳಿದ್ರೆ, ನಮ್ಮ ಕೆಲಸವನ್ನು ಮಾಡಿದ್ರೆ ನಮಗೆ ಆಳು ಬೇಡ. ನನಗೆ ಕೆಲಸದವರು ಇದ್ದಾಗ ನಾನು ನೋಡಿದ್ದೀನಿ, ನಾನು ಆಗ ಏನಾಗಿದೆ ಅಂತ ಹೇಳಿದ್ರೆ ನಾನು ಸ್ವಲ್ಪ ಸೋಮಾರಿಯಾಗಿದೆ. ನನಗೆ ಗೊತ್ತಾಗ್ತಿಲ್ಲ, ಓ ಏನಿದು ಕೆಲಸದವನು ಕೆಲಸದವನು ಅಂತ. ಇವತ್ತು ಆಗಲ್ಲ, ಇವತ್ತು ನಾನು ಯಾವ ಟೈಮಿಗೆ ಇದ್ರು ಆ ಕೆಲಸದ ಒಂದು ಕೆಲಸನ ಮುಗಿಸ್ಕೊಂಡು ನಾನು ಎಲ್ಲಿಗೆ ಹೋಗ್ಬೇಕು ಹೋಗ್ಬೋದು. ಅದು ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ, ನಮ್ಮಿಗೆ ಮೇಕೆ ದನ ಎಲ್ಲ ಇರೋದ್ರಿಂದ ಎಲ್ಲ ಕುಟುಂಬದವರು ಒಂದೇ ಕಡೆ ಎಲ್ಲಾದ್ರೂ ಹೋಗ್ಬೇಕಂದ್ರೆ ಕೆಲಸದವನ್ನ ಮನೆಯಲ್ಲಿ ಬಿಟ್ಟು ದನ ಮೇಕೆಗೆ ವ್ಯವಸ್ಥೆ ಮಾಡ್ಕೊಂಡು ಹೋಗ್ಬೇಕು ಹೊರತು, ಅದ್ ಬಿಟ್ಟರೆ ನಮ್ಮ ಕೆಲಸನ ನಾವು ಮಾಡ್ಕೊಂಡು ಹೋದ್ರೆ ದೊಡ್ಡ ಕಷ್ಟ ನನಗೆ ಅನ್ಸಲ್ಲ. ಸಾಕಷ್ಟು ದುಡ್ಡು ಉಳಿತತೆ, ಸಮಯನು ಚೆನ್ನಾಗಿ ಬಳಕೆ ಆಗ್ತದೆ, ಕೆಲಸಗಳು ತುಂಬಾ ಚೆನ್ನಾಗಿ ಆಗ್ತಾವಲ್ವಾ? ಹೌದು ಸರ್, ನಮ್ಮ ಕೆಲಸ ನಾವು ಮಾಡಿದ್ರೆ ಸ್ವಲ್ಪ ನಿಧಾನ ಆಗಲಿ, ಇವತ್ತು ಮಾಡೋಣ ನಾಳೆ ಮಾಡೋಣ. ಕೆಲಸದವ್ರು ಬಂದ್ರೆ ಇವತ್ತು ಒಂದಷ್ಟು ಕೆಲಸ ಆಗ್ತದೆ, ದುಡ್ಡು ಸಾಯಂಕಾಲ ಎಣಿಸ್ಕೊಡ್ಬೇಕಷ್ಟೇ. ನಮ್ಮ ಕೆಲಸ ನಾಳೆ ಮಾಡೋಣ, ನಾಳೆ ಮಾಡಿದ್ರು ನಿಧಾನಕ್ಕೆ ಹೋದ್ರೆ ಅಷ್ಟೇನು ನನಗೆ ಕಷ್ಟ ಅನ್ಸಲ್ಲ, ಯಾಕಂದ್ರೆ ನಾಳೆ ನಾಡಿದ್ರು ಸ್ವಲ್ಪ ಸ್ವಲ್ಪ ಸ್ವಲ್ಪ ಇಂಟ್ರೆಸ್ಟ್ ಏನು ಮಾಡಿದ್ರೆ ಹೋಗುತ್ತದೆ. ಮನೆಯ ಸುತ್ತಮುತ್ತ ಸುಮಾರು ತರಕಾರಿಗಳನ್ನ, ಹೂವಿನ ಗಿಡಗಳನ್ನ, ಔಷಧಿ ಗಿಡಗಳನ್ನ ಹಾಕೊಂಡಿದ್ರಿ, ಹಾಗೆ ತೋಟದಲ್ಲಿ ವಿಭಿನ್ನವಾದ ಪೈರುಗಳನ್ನು ಸಾಗುವಳಿ ಮಾಡ್ತಾರೆ. ದೊಡ್ಡ ಜಮೀನು ಆಲದಿದ್ರು, ತೋಟ ಆಲದಿದ್ರು, ಹಾಗೆ ಬಹಳ ವಿಶೇಷವಾಗಿ ಕಾಣದಿದ್ರು ಅರ್ಥಪೂರ್ಣವಾದ ಜೀವನ ಹಾಗೆ ಉಪಯುಕ್ತವಾದ ಮಾರ್ಗದಲ್ಲಿ ಸಾಗ್ತದ್ರಿ. ಹೇಳಿ, ನೀವು ನಿಮ್ಮ ಮನೆಯವರು ನಿಮ್ಮ ಮಗ ಮಾಡೋ ಕೆಲಸಗಳನ್ನ ಕಾರ್ಮಿಕರಿಗೆ ಹೋಲಿಕೆ ಮಾಡಿ ನೋಡಿದ್ರೆ ವರ್ಷಕ್ಕೆ ಎಷ್ಟು ದುಡ್ಡು ಉಳಿಸಿದಂತಾಗುತ್ತೆ, ಮತ್ತೆ ಎಷ್ಟು ಅಚ್ಚುಕಟ್ಟಾಗಿ ಕೆಲಸಗಳು ಆದಂತಾಗ್ತವೆ ಪ್ರಸ್ತಾಪ ಮಾಡಿ. ನಮಗೆ ಅಂತ ಹೇಳಿದ್ರೆ ನಾವೇ ಕೆಲಸ ಮಾಡ್ಕೊಂಡ್ರೆ ನಮಗೆ ಒಂದಷ್ಟು ಉಳಿತಾಯ ಆಗುತ್ತದೆ. ಈಗ ನಮ್ಮದು ಒಂದು ವಾರಕ್ಕೆ ಒಂದು 3 ಜನ ಆದ್ರೂ 900 ರೂಪಾಯಿ ಕೊಡ್ಬೇಕು, 3 ಜನ ಕೆಲಸ ಆದ್ರೆ ಅದೇ ದುಡ್ಡು ನಮಗೆ ಉಳಿತಾಯ ಆಗುತ್ತದೆ. ಪ್ಲಸ್ ಇನ್ನು ನಾವು ಏನಂತ ಹೇಳಿದ್ರೆ, ನಮ್ಮ ಕೆಲಸ ಮಾಡ್ಕೊಂಡು ಮಗನು ಕೆಲಸ ಮಾಡ್ತಾನೆ, ನಮ್ಮ ಮಿಸಸ್ ಕೆಲಸ ಮಾಡ್ತಾನೆ, ನಾನು ಮಾಡ್ತೇವೆ. ನಾವು ಒಂದು ಈಗ ಬೆಳಿಗ್ಗೆ ಎದ್ದುಬಿಟ್ಟು ಮನೆ ಸುತ್ತಮುತ್ತ ಸ್ವಚ್ಛ ಆಗ್ಬೇಕಂದ್ರೆ ನಾವು ಒಂದೊಂದು ಭಾಗ ಪಾಲ್ ಮಾಡ್ಕೊಳ್ತೀವಿ. ನೀವು ಆ ಕಡೆ ಮಾಡ್ಕೊಳ್ಳಿ, ನಾನು ಈ ಕಡೆ ಮಾಡ್ಕೊಳ್ತೀನಿ, ಅವನ್ನ ಆ ಕಡೆ ಮಾಡ್ಕೊಳ್ಳಿ, ಒಂದೇ ದಿವಸಕ್ಕೆ ಎಲ್ಲ ಕ್ಲೀನ್ ಆಗ್ಬಿಡ್ತಾನೆ. ಇಲ್ಲ ಒಬ್ಬನೇ ಮಾಡಿದ್ರೆ ಅವನಿಗೆ ಕಷ್ಟ ಆಗುತ್ತದೆ. ಈಗ ನಾವು ಭಾಗ ಭಾಗ ಮಾಡ್ಕೊಂಡು ಒಂದಷ್ಟು ಮಾಡ್ಕೊಳ್ತೀವಿ, ಒಂದೊಂದು ಪಾಲ್ ಮಾಡ್ಕೊಳ್ತೀವಿ. ನಾನು ಒಂದು ಆಡ್ ಕೊಟ್ಟು ಮೇಕೆ ಕೊಟ್ಟಿಗೆ ಕ್ಲೀನ್ ಮಾಡಿ ಬರ್ತೀನಿ, ನೀನು ಆಸದ ಸಗಣಿ ಗೋರ್ಬೋದು, ಆ ತರ ಹೋದ್ರೆ ಈಸಿ ಆಗುತ್ತದೆ. ಎಷ್ಟೋ ಜನ ರೈತರು ದನಕರುಗಳನ್ನ ಸಾಕ್ಲಿಕ್ಕೆ ಇವತ್ತು ಆಸಕ್ತಿನೇ ತೋರಿಸ್ತಾ ಇಲ್ಲ. ಹೇಳ್ತಾರೆ ತಮ್ಮ ತಂದೆ ತಾತ ನಾವು ನಮ್ಮ ಮನೆಯಲ್ಲಿ ನಮ್ಮ ಹಿರಿಯರು 50-100 ಹಸುಗಳನ್ನ ಸಾಕ್ತಾ ಇದ್ರು ಹಾಗೆ ಹೀಗೆ ಅಂತ ಅನ್ಕೊಂಡು. ಆದ್ರೆ ಇವರು ಮಾಡ್ತಾ ಇರೋದು ಏನಂತಂದ್ರೆ ಏನೇನಿಲ್ಲ, ದನಕರುಗಳೇ ಇಲ್ಲ, ಹಾಲನ್ನು ಮಾರ್ಕೆಟ್ ನಿಂದ ತರಬೇಕು. ಆದ್ರೆ ನೀವು 2.5 ಎಕರೆ ಪ್ರದೇಶದಲ್ಲಿ ಗೊಬ್ಬರ ಪೂರೈಕೆ ಮಾಡೋ ಒಂದು ವಿಚಾರದಲ್ಲಿ ಗಮನ ಹರಿಸೋ ಪ್ರಯತ್ನವನ್ನ ನೋಡೋದಾದ್ರೆ ಬೆಳೆಗಳಿಗೆ ಅನುಕೂಲ ಆಗ್ತದೆ ಅಂತ ಅನ್ಕೊಂಡು 9 ಮೇಕೆಗಳನ್ನ ಸಾಕೊಂಡಿದ್ದೀರಿ, 4-6 ಹಸುಗಳನ್ನ ಕರುಗಳನ್ನ ಇಟ್ಕೊಂಡಿದ್ದೀರಿ, ಯಾಕಾಗಿ ನಂದಕುಮಾರ್ ಅವರೇ? ಸರ್, ಒಂದು ಮನುಷ್ಯನಿಗೆ ಎಷ್ಟೇ ದುಡ್ಡು ಏನಿದ್ರು ನಾವು ನೋಡ್ತಾ ಇದೀವಿ, ಬೇಕಾದಷ್ಟು ಜನಕ್ಕೆ ದುಡ್ಡಿದ್ದಾವೆ, ಇವತ್ತು ನೆಮ್ಮದಿ ಇಲ್ಲದವರು. ನಾನು ಬಹಳ ಜನರಿಗೆ ನನಗೆ ಔಷಧಿ ಬರ್ತಾರೆ, ಅವರು 1 ಎಕರೆ ತೋಟ ಇದೆ ಅಂತ ಹೇಳಿದ್ರೆ ನನಗೆ 30 ಎಕರೆ ಇದೆ ಅಂತ ಹೇಳಿದ್ರೆ, ಆದ್ರೆ ಅವನ ಆರೋಗ್ಯ ನೋಡಿದ್ರೆ ಅವನು 30 ಎಕರೆ ಬೇಡ, 5 ಎಕರೆ ಸಾಕು. ನಾನು ತುಂಬಾ ಜನರಿಗೆ ಹೇಳ್ತೀನಿ, ನಿಮ್ಮದು 10 ಎಕರೆ ತೋಟ ಇದೆ, 2 ಎಕರೆ ಕಾಡು ಬಿಟ್ಟು ಬಿಡಿ, ಒಂದು ಆರೋಗ್ಯ ಇರ್ತದೆ, ಹಸು ಏನಾದ್ರೂ ಸಾಕೊಳ್ಳಿ ಅಂತೇಳಿ. ಅವರೆಲ್ಲ ಲೆಕ್ಕ ಹಾಕಿದ್ರೆ ನಾನು ಮೊದಲು ಯೋಚನೆ ಮಾಡ್ತೇನೆ, ಏ ನಾನು ಹಿಂದೆ ಇದ್ದೀನಲ್ಲಪ್ಪ ಅಂತ. ಇವತ್ತು ನನಗೆ ತುಂಬಾ ಜನರು ಬರುವಾಗ ನೋಡಿದಾಗ ಆಗ್ತದೆ ನಾನೇ ಮುಂದೆ ಇದ್ದೀನಿ, ಅವರಲ್ಲಿ ಹಿಂದೆ ಇದ್ದಾರೆ. ಯಾಕಂದ್ರೆ ಆರೋಗ್ಯ ಇಲ್ಲ, ತುಂಬಾ ಜನಕ್ಕೆ ಆರೋಗ್ಯ ಇಲ್ಲ. ನೋಡೋದು ತುಂಬಾ ದುಡ್ಡಿದ್ದಾವೆ, 10-15 ಲಕ್ಷ ದುಡ್ಡಿದ್ದಾವೆ, ಅವ್ರ ಹತ್ರ ಆರೋಗ್ಯ ಇಲ್ಲ, ನಮ್ಮ ಹತ್ರ ಆರೋಗ್ಯ ಇದ್ದಾವೆ. ಆರೋಗ್ಯ ಇರೋದು ಯಾವ್ದ ಕಾರಣ? ದನಗಳಿದ್ದಾವೆ, ನಾವು ಒಂದಷ್ಟು ಪರಿಸರನ ಉಳಿತಾಯ ಮಾಡ್ಕೊಳ್ತೀವಿ, ಗಿಡ ಔಷಧಿಗಳನ್ನು ಒಂದು ಅಷ್ಟು ಮಿಕ್ಸ್ ಕೊಳ್ತೀವಿ, ಅದನ್ನ ನಮಗೆ ಆರೋಗ್ಯ ಇದ್ದಾವೆ. ಅವ್ರಿಗೆ ಆರೋಗ್ಯ ಇಲ್ಲ, ಆರೋಗ್ಯ ಬೇಕು, ನೆಮ್ಮದಿ ಬೇಕು ಅಂತ ಹೇಳಿದ್ರೆ ಇದಲ್ಲೇ ದಾರಿ ಅಲ್ಲದೆ ಇದಿಲ್ಲ. 6 ಹಸುಗಳನ್ನ ಕರುಗಳನ್ನ ಮತ್ತೆ 9 ಆಡುಗಳನ್ನ ಹೇಗೆ ಸಾಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ರಿ ಹೇಳಿ ನಂದಕುಮಾರ್ ಅವರೇ? ಆಡುಗಳಿಗೆ ಕೊಟ್ಟಿಗೆ ಪ್ರತ್ಯೇಕ ಆಗಿದೆ, ದನಗಳಿಗೂ ಕೂಡ ಪ್ರತ್ಯೇಕ ಆಗಿದೆ. ಅದಕ್ಕೆ ಹುಲ್ಲು ಹಾಕೊಳ್ಳೋದು, ಸೊಪ್ಪು ಹಾಕೊಳ್ಳೋದು, ಮತ್ತೆ ಅದನ್ನು ಕಟ್ಕೊಳ್ಳೋದು, ಈ ತರ ಮಾಡ್ತಾ ಇದೀವಿ. ಅದರಿಂದ ಹೋಗ್ತಾ ಇದೆ ಒಟ್ಟಿನಲ್ಲಿ. ಎಷ್ಟು ಸುಲಭವಾಗಿ ಹೇಳ್ಬಿಡ್ತೀರಿ, ಸೊಪ್ಪು ಹಾಕೋದು ಏನು ಹುಲ್ಲು ಹಾಕೋದು ಅಂತ. ಎಷ್ಟೋ ಜನಗಳು ಆ ಸೊಪ್ಪನ್ನ ತರ್ಲಿಕ್ಕೆ ಸಮಯ ಇಲ್ಲ ಅಥವಾ ಜನ ಇಲ್ಲ ಅಂತ ಹೇಳ್ತಾರೆ. ಇನ್ನು ಹುಲ್ಲನ್ನ ಕೊಯ್ಕೊಂಬರ್ಲಿಕ್ಕೆ ನೋಡೋದಾದ್ರೆ ಈಗ ಒಂದು ಹೊರೆ ಹುಲ್ಲನ್ನ ತಗೊಂಬರ್ಲಿಕ್ಕೆ ಏನು ಒಂದು 5-10 ನಿಮಿಷ ಆಗುದಿಲ್ಲ. ಏನಿಲ್ಲ ಅಂದ್ರೆ ಒಂದು 1/2 ಗಂಟೆ, 1 ಗಂಟೆ, 1.5 ಗಂಟೆ, 2 ಗಂಟೆ. ಅದು ಒಳ್ಳೆ ಹುಲ್ಲನ್ನ ಕೊಯ್ಬೇಕು, ಬಿಸಿಲಲ್ಲಿ ಬೆಳೆದದ್ದನ್ನ ಕೊಯ್ಬೇಕು, ಎತ್ಕೊಂಡು ಬಂದು ಜೋಪಾನವಾಗಿ ಇಡಬೇಕು, ಅದನ್ನ ದನಕರುಗಳು ಕೊಡಬೇಕು. ಹಾಗೆ ದನಕರುಗಳು ಹಾಕಿದ್ದ ಸಗಣಿಯನ್ನ ಗಂಜಲವನ್ನ ಒಂದ್ ಕಡೆಗೆ ಹಾಕಿ ಅಚ್ಚುಕಟ್ಟಾಗಿ ಕೊಟ್ಟಿಗೆ ನೀಡಬೇಕು. ನೀವು ಹೇಳಿದಷ್ಟು ಸುಲಭ ಇಲ್ಲ ಅಂತ ಅನ್ಕೊಂಡು ನಾವು ಭಾವಿಸ್ಕೊಳ್ಬೇಕು, ಆದ್ರೆ ಎಷ್ಟು ಸರಾಗವಾಗಿ ಹೇಳ್ತೀರಿ ನೋಡಿ. ಅಂದ್ರೆ ನೀವು ಅಷ್ಟು ಪ್ರೀತಿಯಿಂದ ಸ್ವೀಕರಿಸಿಕೊಂಡಿದ್ದೀರಿ ವಿಚಾರನ ಅಲ್ವಾ? ಹೌದು ಸರ್. ನಮ್ಮದು ಏನು ಅಂತ ಗೊತ್ತ ಸರ್, ಈಗ ನಾನು ಬೆಳಿಗ್ಗೆ ದನಗಳನ್ನು ಇಟ್ಕೊಂಡು ಹೋದ್ರೆ ಒಂದು ಕಟ್ಟು ಹುಲ್ಲಾಗ್ಬೇಕಂತ ಹೇಳಿದ್ರೆ, ನಂದು ಒಂದು ಗುಣ ಇದೆ, ನಾನು ಹುಲ್ಲು ಕಡಿಯುವಾಗಲೇ ಒಂದು ಲೆಕ್ಕ ಹಾಕೋಕೆ ಸ್ಟಾರ್ಟ್ ಮಾಡ್ತೀನಿ. ಇಷ್ಟು ಟೈಮಲ್ಲಿ 1-2 ಅಂಕೆಗಳನ್ನು ಹೇಳ್ತಾ ಹೋಗ್ತೇನೆ, ಇಷ್ಟು ಸಮಯದಲ್ಲಿ ಆಗ್ಬೇಕು. ಅಲ್ಲಿಂದ ನನ್ನ ಮನೆಗೆ ಬರಬೇಕಾದ್ರೆ ಮೇಲ್ಗಡೆ ಬರಬೇಕು, ನಾನು 275 ಸ್ಟೆಪ್ಗೆ ಮನೆಗೆ ತಲುಪುತ್ತೀನಿ ನನ್ನ ಕೊಟ್ಟಿಗೆಗೆ. ಅದು ನಾನು ಲೆಕ್ಕ ಹಾಕೊಂಡೇ ಬರೋದು, ಯಾಕಂದ್ರೆ ನಂದು ಅಂಕೆಗಳನ್ನು 275 ಲೆಕ್ಕ ಹಾಕದಿದ್ರೆ ನಂದು ಮನಸ್ಸು ಎಲ್ಲೆಲ್ಲೋ ಓಡಿ ಇರ್ತದೆ. ನಾನು ತುಂಬಾ ಜನರಿಗೆ ಹೇಳ್ತೀನಿ, ಕಷ್ಟ ಆಗಲ್ಲ, ಪ್ರೀತಿಯಿಂದ ಸ್ವೀಕರಿಸಿಕೊಂಡಾಗ ಯಾವುದು ಕಷ್ಟ ಆಗೋದಿಲ್ಲ, ಮತ್ತೆ ಅನುಕೂಲಗಳು ಆಗ್ತವೆ. ನೋಡಿ, 6 ಹಸುಗಳಿಂದ ಸಿಗುವ ಸಗಣಿ, ಗಂಜಲ, ಅವುಗಳ ಹಾಲು ಮತ್ತು ಅವು ತಿನ್ನುವ ಮೇವು, ಜೊತೆಗೆ 9 ಮೇಕೆಗಳು ಬೆಳೀತಾರದನ್ನು ನೋಡಿದ್ರೆ ನೀವು ಹಾಕಿದ್ದ ಬಂಡವಾಳಕ್ಕಿಂತ ಅದೆಷ್ಟು ದುಡ್ಡು ಹೆಚ್ಚಿಗೆ ಆಗ್ತದೆ ಅನ್ನೋದನ್ನ ಕೈಗೆ ದುಡ್ಡು ಬಂದಾಗ ಗೊತ್ತಾಗುತ್ತೆ ಅಲ್ವಾ? ಹೌದು ಸರ್. ಯಾವ್ದಿದ್ರು ಮುಂದೆ ಗೊತ್ತಾಗುತ್ತೆ, ಅದನ್ನ ಇವತ್ತು ತಗೊಂಡೋಗಿಲ್ಲ, ಇವತ್ತು ತಗೊಂಡೋಗಿ ಮಾರಿದ್ರು ನನಗೆ ದುಡ್ಡು ಸಿಗ್ತಲ್ಲ ಸರ್. ಮೇಕೆಗಳನ್ನ ಒಂದಂತ ತಗೊಂಡು ಹೋದ್ರು ಯಾರು ಹೇಳಿದ್ರು ನೀನು ಬ್ಯಾಂಕ್ ಅಲ್ಲಿ ಇಟ್ಟಂಗೆ ಅಂತ ವರಿಸಬೇಡ, ಅಲ್ಲಿ 3,000 ಕೊಡು, ನೀನು ಪರದಾಡ್ಬೇಕಂತೆಲ್ಲ ತಗೊಂಡೋಗಿ ಕೊಟ್ಟರೆ ತಗೊಳ್ತಾ ಇರಲ್ಲ ಅಂತ ನಾನು ಅವಾಗ ಯೋಚನೆ ಮಾಡಿದೆ, ಇದು ನಿಜನೇ ಅಂತೇಳಿ. ಒಟ್ಟಾರೆ ಒಂದು ವರ್ಷದಲ್ಲಿ ನೀವು ಮೇಕೆ ಸಾಕ್ಲಿಕ್ಕೆ, ಹಸು ಸಾಕ್ಲಿಕ್ಕೆ, ಮತ್ತೆ ತೋಟದ ಕೆಲಸಗಳನ್ನು ಮಾಡ್ಲಿಕ್ಕೆ ಬೇರೆ ಬೇರೆ ಉದ್ದೇಶಗಳಿಗೆ ಎಷ್ಟು ಆಳು ಕಾಳುಗಳ ವೆಚ್ಚವನ್ನ ವಹಿಸಿಕೊಳ್ತೀರಿ? ಇಲ್ಲಿ ಆಳು ಅಂತ ಹೇಳಿದ್ರೆ ಕೆಲವೊಮ್ಮೆ ನಾವು ಕರ್ಕೊಳ್ತೀವಿ ತುತ್ತು ಬಂದಾಗ, ಯಾಕೆಂದ್ರೆ ಈಗ ಕಾಫಿ ಕೊಯ್ಯೋ ಟೈಮಲ್ಲಿ ಇದು ಎತ್ತೆ ಮಾಡಬೇಕು, ಎತ್ತೆ ಮಾಡಕ್ಕೆ ಒಬ್ಬರಿಂದ ಆಗಲ್ಲ ಅಂತೇಳಿ ಕೆಲವೊಮ್ಮೆ ಕರ್ಕೊಳ್ತೀವಿ, ಕರ್ಕೊಳ್ಳಲ್ಲ ಅಂತಲ್ಲ. ಅದು ಜಾಸ್ತಿ ನಾವು ಈ ಇತ್ತೀಚೆಗೆ ಮೊದಲು ಮಾಡ್ತಾ ಇದ್ದೋ ಅಂತ ಹೇಳಿದ್ರೆ ಒಂದು 4-5 ಜನ ಇಟ್ಟುಕೊಂಡು, ಆಳುಗಳನ್ನು ಇಟ್ಟುಕೊಂಡು ನಮ್ಮ ತೋಟ ಮುಗಿಸಿ ನಾವು ಪಕ್ಕದಲ್ಲಿ ಯಾರ್ದಾದ್ರೂ ಲೀಸಿಗೆ ಕೊಟ್ಟರೆ ನಾವು ತಗೊಳ್ತಾ ಇದ್ದೋ. ಇವತ್ತು ಬೇಡ ಅಂತೇಳಿ ಒಂದು ಅಂತ ಹೇಳಿದ್ರೆ ಆಳುಗಳ ಜೊತೆ ನಾವು ಒದ್ದಾಡಬೇಕು. ಅದಕ್ಕೆ ನಮ್ಮ ಕೆಲಸ ನಾವೇ ಮಾಡ್ಕೊಂಡು ಹೋಗೋದು ಒಳ್ಳೇದು ಸರ್. ನಾನು ಇತ್ತೀಚೆಗೆ ನಾನು ಆ ತರ ವ್ಯವಸ್ಥೆ ಮಾಡ್ತೀನಿ ಸರ್. ಅಂದ್ರೆ ವರ್ಷಕ್ಕೆ ಎಷ್ಟು ಆಳು ಕಾಳುಗಳ ಮೇಲೆ ವೆಚ್ಚ ಆಗುತ್ತಂತ ಹೇಳಿಲ್ಲ? ಇಲ್ಲ, ಆಳು ಕಾಳು ಅಂತೇಳಿ ನಾವು ಮೊದಲು ನಮ್ಮದು ತೋಟಿತ್ತು, ನಾವು ಹೊರಗಡೆ ಲೀಸ್ಗೆ ತಗೊಳ್ತಿದ್ದೆ, ಆವಾಗ ನಾವು ಒಂದು ಅಷ್ಟು ನಮ್ಮದ್ಯಾವುದು ಅವ್ರದ್ಯಾವುದು ಲೆಕ್ಕಾಚಾರ ಆಗ್ತಿರ್ಲಿಲ್ಲ. ಇವತ್ತು ನಾವೇನ್ ಮಾಡಿದೀವಿ, ನಾನು ಇತ್ತೀಚೆಗೆ ಒಂದು 2 ವರ್ಷದಿಂದ ನಂದು ಮಾತ್ರ ಸಾಕು, ಬೇರೆಯವರು ಬೇಡ, ನನಗೊಂದು ನೆಮ್ಮದಿ ಜೀವಮಾನ ಇದೆ ಅಂತೇಳಿ ಮಾಡಿದಾಗ ಕೂಲಿ ವೆಚ್ಚ ಬಹಳ ಕಡಿಮೆ ಆಯ್ತು ನನಗೆ. ನನಗೆ ಇವಾಗ ಗೊತ್ತಾಗುತ್ತೆ, ಓ ನಾನು ಅವತ್ತು ಮಾಡ್ಕೊಂಡು ತಪ್ಪು, ನಾನು ಲೆಕ್ಕ ಕೊಡ್ತಿತ್ತಲ್ಲ, ಅಲ್ಲಿದ್ದು ಇಲ್ಲಿ ಲೆಕ್ಕ ಕೊಡ್ತಿದ್ಲ, ಜಾಸ್ತಿ ದುಡ್ಡು ಹೋಗ್ತಾ ಇತ್ತು. ಇವಾಗ ಗೊತ್ತಾಗುತ್ತೆ ಇದು ಬಹಳ ಸುಲಭದಲ್ಲಿ ಆಗುತ್ತದೆ, ಅಷ್ಟೇನು ಖರ್ಚು ವೆಚ್ಚ ಇಲ್ಲ ಅಂತ ನನಗೆ ಅನಿಸ್ತದೆ ಅಂತೇಳಿ. ಅಂದ್ರೆ ನೀವು ಹೇಳೋ ಪ್ರಕಾರ ಆಳು ಕಾಳುಗಳ ಮೇಲೆ ಹೆಚ್ಚಿಗೆ ಹಣವನ್ನ ವ್ಯಯ ಮಾಡೋದಿಲ್ಲ, ನೀವು ನೀವೇ ಕೆಲಸ ಮಾಡ್ಕೊಳ್ಳೋದ್ರಿಂದ ಅನವಶ್ಯಕವಾಗಿ ಕೃಷಿ ಹೊರೆ ಅನಿಸ್ತಾ ಇಲ್ಲ, ನೆಮ್ಮದಿಯಾಗಿ ಜೀವನ ಮಾಡ್ಲಿಕ್ಕೂ ಕೃಷಿಯಲ್ಲಿ ಅವಕಾಶಗಳಿದಾವಂತ ಹೇಳ್ತಿದ್ದೀರಲ್ವಾ? ಹೌದು ಸರ್, ಎಲ್ಲರಿಗೂ ಹೇಳ್ತೇನೆ, ನಮ್ಮ ಕೆಲಸ ನಾವು ಮಾಡಿದ್ರೆ ಅಷ್ಟೇನು ಕಷ್ಟ ಅಲ್ಲ. ಇನ್ನೊಂದು ನೀವು ಲೆಕ್ಕ ಹಾಕೊಳ್ಳಿ, ನಮ್ಮಲ್ಲಿ ಒಂದು ಗಾದೆ ಇದೆ, ಕೂತು ಉಂಟ್ರೆ ಕುಡಿಕೆ ಅನ್ನೋ ಸಾಲದು ಅಂತ. ಕುಡಿಕೆಲಿ ಇದ್ದ ಅನ್ನ ಪೂರ್ತಿ ಬೇಕಂತೆ. ಅದೇ ಕೆಲಸ ಮಾಡ್ತಾ ಇದ್ರೆ ಅವನಿಗೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಸ್ವಲ್ಪ ಸ್ವಲ್ಪ ಮಾಡ್ತಾ ಒಂಥರ ಇಂಟ್ರೆಸ್ಟ್ ಬಂದ್ಬಿಡ್ತದೆ. ನಾನು ಮೊದಲು ಹಂಗೆ ಮಾಡ್ತಿದ್ದೆ, ಜನರನ್ನ ಕರ್ಕೊಂಡು ಎಲ್ಲ ಕೆಲಸ ಮಾಡ್ತಿದ್ದೆ. ಆಮೇಲೆ ಗೊತ್ತಾಯ್ತು ನಾನು ಮಾಡ್ತಾ ಇರೋ ತಪ್ಪು, ಜೊತೆ ಕೆಲಸ ಮಾಡಿದ್ರೆ ನಂದೊಂದು 300 ರೂಪಾಯಿ ಉಳಿತಾರೆ ಅಲ್ಲ ದಿನಕ್ಕೆ ಅಂತ ಅನ್ಸ್ತು. ಈಗ ನೋಡ್ಬೇಕಾದ್ರೆ ಕೆಲಸದವರೇ ಇಲ್ಲ, ನನಗೆ ತುಂಬಾ ಟೈಮ್ ಆಯ್ತು, ಕೆಲಸದವರೇ ಇಲ್ಲ, ನಾನೇ ಕೆಲಸ ಮಾಡ್ಕೊಳ್ತೀನಿ. ನನಗೊಂಥರ ಅದೇನು ಹೇಳಿಲ್ಲ, ಬೆಳಿಗ್ಗೆಯಿಂದ ಎಕ್ಸ್ಪ್ರೆಸ್ ಹೋದಂಗೆ ಹೋಗೋಲಿಗೂ ಹೋಗ್ಬಿಡ್ತೀನಿ ಮಧ್ಯ, ಆ ಥರ ಮಾಡ್ತಾ ಇದ್ದೀನಿ. ನಿಜ, ಮನಸ್ಸಿದ್ರೆ ಎಲ್ಲದೂ ಸಲೀಸಾಗಿ ಸಾಕ್ತಾ ಇರ್ತವೆ, ಮತ್ತು ಸಾಕಷ್ಟು ಹಣನೂ ಖರ್ಚುನೂ ಸಮಯನೂ ಉಳಿತಾಯ ಆಗ್ತದೆ, ಒಳ್ಳೆ ಕೆಲಸಗಳು ನೆರವೇರ್ತವೆ. ಅನುಭವಗಳನ್ನು ಹಂಚಿಕೊಂಡ್ರಿ ನಂದಕುಮಾರ್ ಅವರೇ, ಧನ್ಯವಾದಗಳು. ನಮಸ್ಕಾರ. ಆಕಾಶವಾಣಿ ನಮಸ್ಕಾರ, ಧನ್ಯವಾದ. ಕೇಳುಗರೆ, ಮಡಿಕೇರಿ ತಾಲೂಕು ಚೇಲವಾರ ಗ್ರಾಮದ ಪಿಎ ನಂದಕುಮಾರ್ ಅವರ ಅನುಭವಗಳನ್ನ ಅನಿಸಿಕೆಗಳನ್ನ ಆಲಿಸಿಕೊಂಡ್ರಿ. ರೈತ ಬಾಂಧವರೇ, ಹೈನುಗಾರಿಕೆ ಕೃಷಿಕರ ಒಂದು ಭಾಗವಾದರೆ ಕೃಷಿ ವೃತ್ತಿಗೆ ಪೂರಕವಾಗಿ ಅದನ್ನು ಸ್ವೀಕರಿಸಿಕೊಂಡ್ರೆ ಅನುಕೂಲ ಆಗ್ತದೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಿಮಗೆ ಕೆಲವು ಉಪಯುಕ್ತವಾದ ಸಂಗತಿಗಳನ್ನು ಪ್ರಸಾರ ಮಾಡ್ತಾ ಇದೀವಿ. ವಿರಾಜಪೇಟೆ ತಾಲೂಕು ಬೆಳ್ಳರಿ ಮಾಡು ತಾತೀರ ಜಗದೀಶ್ ಅವರು ಪಿಯುಸಿ ನಂತರ ಮಂಗಳೂರು ಬೆಂಗಳೂರಿನಲ್ಲಿ ಕೆಲಸ ಮಾಡಿಕೊಂಡು ಯಾಕೋ ಬೇಡ ಅಂತ ಹಳ್ಳಿಗೆ ವಾಪಸ್ಸಾದರು. 4 ಎಕರೆ ಕಾಫಿ ತೋಟ, 2 ಎಕರೆ ಭತ್ತ, ಜೊತೆಗೆ ಒಳಬೆಳೆಗಳು, ಹಾಗೆ ಹಸುಗಳನ್ನು, ಕೋಳಿಗಳನ್ನು, ಹಂದಿಗಳನ್ನು ಸಾಕ್ತಿದ್ದಾರೆ. ವಿಶೇಷವಾಗಿ ಹಸು ಸಾಕಾಣಿಕೆ, ಅದು ದೊಡ್ಡ ಪ್ರಮಾಣದಲ್ಲಿ ಅನ್ನೋದಕ್ಕಿಂತ ಚಿಕ್ಕ ಪ್ರಮಾಣದಲ್ಲಿ ಸಾಕೊಂಡು ಹೇಗೆ ಪ್ರಯೋಜನವನ್ನ ಮಾಡ್ಕೊಳ್ಬಹುದು, ಇದರ ಲೆಕ್ಕಾಚಾರ ಏನನ್ಕೊಂಡು ಈಗ ನಿಮಗಾಗಿ ಪ್ರಸಾರ ಮಾಡ್ತಾ ಇದೀವಿ. ಜಗದೀಶ್ ಅವರೇ, ಹೇಳಿ, ನೀವು ಎಷ್ಟು ವರ್ಷ ಆಯ್ತು ಹಸು ಸಾಕ್ಲಿಕ್ಕೆ ಶುರು ಮಾಡಿ, ಹೇಗೆ ಅನಿಸ್ತಾ ಇದೆ? ನಾವೊಂದು 18 ವರ್ಷದಿಂದ ಹಸು ಸಾಕ್ತಾನೆ ಇದ್ವಿ. ಎಲ್ಲಿಂದ ತಗೊಂಬಂದ್ರಿ ಹಸುವನ್ನ ಅಥವಾ ಕರುವನ್ನ? ದೊಡ್ಡ ಹಸು ತಂದ್ವಿ, 20,000 ಕೊಟ್ಬಿಟ್ಟು ಗುರಪೇಟೆ ತಾಲೂಕು ಕುಟ್ಟದಿಂದ ತಂದಿದ್ವಿ. ಎಂತ ಹಸು ಅದು? ಅದು ಜರ್ಸಿ ಹಸು. ಅದರಿಂದ ಒಂದೊಂದಾಗಿ ಒಂದೊಂದಾಗಿ ಕರುಗಳು ಹುಟ್ಟಿದ್ವು, ಈಗ ಒಂದು ಹಂತಕ್ಕೆ ಬಂದಿದ್ರಿ. 5-6 ಹಸುಗಳು ಕರುಗಳು ಇಟ್ಕೊಂಡಿರ್ತೀರಲ್ವಾ? ಈಗ 5-6 ಹಸುಗಳಿದೆ, ಹಾಗೆ ಕೊಟ್ಟಿಗೆ ತುಂಬಿದಂಗೆ ಮಾರ್ತಾ ಇರ್ತೀನಿ ಹಸುಗಳನ್ನ. ಎಷ್ಟು ಹಸುಗಳನ್ನ ಕರುಗಳನ್ನ ಇಟ್ಕೊಳ್ಳಿಕ್ಕೆ ಅವಕಾಶ ಮಾಡ್ಕೊಂಡಿದ್ರಿ? 5-6 ಕಷ್ಟಪಟ್ಟು ಇಟ್ಕೊಳ್ತೀನಿ. ದನ ಕರುಗಳನ್ನ ಸಾಕಿಕೊಂಡ್ರಿಂದ ಕೃಷಿಗೆ ಕೃಷಿಕರಿಗೆ ಏನು ಅನುಕೂಲ ಅಂತ ಹೇಳ್ತೀರಿ? ತುಂಬಾ ಗೊಬ್ಬರದಿಂದಲೂ, ಹಾಲಿಂದಲೂ, ತುಪ್ಪದಿಂದಲೂ, ಎಲ್ಲದರಿಂದ ತುಂಬಾ ಅನುಕೂಲ ಇದೆ. ಮತ್ತೆ ಕರುಗಳನ್ನ ಅಥವಾ ಕಡಸಗಳನ್ನ ಮಾರಾಟ ಮಾಡೋದ್ರಿಂದಲೂ ಪ್ರಯೋಜನ ಅಲ್ವಾ? ಹೌದು, ಹಸುಗಳು ಮಾರಬಹುದು. ಈಗ ನಾವು ಲೆಕ್ಕ ಹಾಕೋದಾದ್ರೆ ಮೇಲ್ನೋಟಕ್ಕೆ, ನೀವೊಂದು 15 ವರ್ಷದ ಹಿಂದೆ ಹಸುವನ್ನ ತಗೊಂಬಂದ್ರಿ, ಕರುಗಳ ಒಂದೊಂದಾಗಿ ಹುಟ್ಟಿದ್ವು, ಅದೆಷ್ಟು ಕರುಗಳನ್ನ ಮಾರಾಟ ಮಾಡಿದ್ರು ಲೆಕ್ಕ ಇಲ್ಲ ಅಲ್ವಾ? ಹೌದು, ತುಂಬಾ ಮಾರಿದೀನಿ. ಹೋದ ವರ್ಷ, ಆಚೆ ವರ್ಷ ಎಷ್ಟೆಷ್ಟು ಕೊಟ್ಕೊಂಡ್ ಬಂದ್ರಿ, ಏನ್ ಬೆಲೆಗೆ ಮಾರಾಟ ಮಾಡಿದ್ರಿ? ಎಲ್ಲ 18,000, 15,000, 16,000 ಹಿಂಗ್ ಮಾರ್ತಾ ಇದ್ದೀನಿ ನಾನು. ಎಷ್ಟು ಪ್ರಾಯದ ಕರುಗಳನ್ನ? 2.5-3 ಪ್ರಾಯ ಬರ್ತೀನಿ, ಗಬ್ಬಕ್ಕೆ ಬಂದ್ಮೇಲೆ ಮಾರ್ತೀನಿ. 18,000-20,000 ರೂಪಾಯಿ ಒಂದೊಂದು ಕಡಸ ಮಾರಾಟ ಆಗುತ್ತೆ. ಏನಿಲ್ಲಾಂದ್ರೆ ವರ್ಷಕ್ಕೆ 2-3 ಕೊಡ್ತೀರಾ? ವರ್ಷಕ್ಕೆ 2 ಕೊಡ್ತೀವಿ. ನೋಡಿ, 30,000-35,000 ರೂಪಾಯಿ ಅದರಿಂದ ನಿಮಗೆ ಸಿಕ್ಕಂತಾಗತ್ತೆ. ಜೊತೆಗೆ ಸಗಣಿ ಮತ್ತು ಗಂಜಲ, ಅದು ಸಹ ಒಳ್ಳೆ ಗೊಬ್ಬರ ಅಲ್ವಾ? ಹೌದು, ಒಳ್ಳೆ ಗೊಬ್ಬರ ಅದು. ಒಟ್ಟು ನೀವು ಈಗ ಸೊಪ್ಪು ಮತ್ತೊಂದು ಮಗದೊಂದನ್ನ ಸೇರಿಸಿ ಗೊಬ್ಬರ ಮಾಡ್ಕೊಂತೀರಿ, ಎಷ್ಟು ಗೊಬ್ಬರ ಆಗ್ತದೆ? ನೀವೆಷ್ಟು ಬಳಸ್ತೀರಿ, ಎಷ್ಟು ಮಾರಾಟ ಮಾಡ್ತೀರಿ? ನಾವೊಂದು 4 ಟ್ರಾಕ್ಟರ್ ಬಳಸ್ತೀವಿ, ಮತ್ತೊಂದು 3 ಟ್ರಾಕ್ಟರ್ ವರ್ಷ ವರ್ಷ ಮಾರ್ತೀವಿ ನಾವು. ಯಾರು ತಗೊಂಡು ಹೋಗ್ತಾರೆ, ಎಷ್ಟಕ್ಕೆ ಅದನ್ನ ಮಾರಾಟ ಮಾಡ್ತೀರಿ? ಇಲ್ಲ, ಅಕ್ಕಪಕ್ಕ ತೋಟದವ್ರು, ಕಾಫಿ ದೊಡ್ಡದವ್ರು ತಗೊಂಡು ಹೋಗ್ತಾರೆ, ಅವರು ಟ್ರಾಕ್ಟರ್ಗೆ 5,000 ರೂಪಾಯಿ ಕೊಡ್ತಾರೆ. 3 ಟ್ರಾಕ್ಟರ್ಗೆ 15,000 ಆದಂಗ ಆಯ್ತು. 15,000 ಆಯ್ತು. ಆ ಕಡೆ ಹಸುಗಳನ್ನ ಮಾರಾಟ ಮಾಡಿದ್ದು 30,000-35,000, ಇದೊಂದು 15,000 ರೂಪಾಯಿ. ಹಾಲಿಂದು? ಹಾಲಿಂದು ಬರ್ತದೆ, ಹಾಲಿಂದು ಸುಮಾರು 50,000-60,000 ರೂಪಾಯಿ ವರ್ಷಕ್ಕೆ ಬರ್ತದೆ. ಜೊತೆಗೆ ಒಂಥರ ದಿನನಿತ್ಯ ಖುಷಿಯಾಗಿ ಜೀವನ ಮಾಡ್ಲಿಕ್ಕೆ ನಿಮಗೆ ಒಂದು ಒಳ್ಳೆ ವಾತಾವರಣ ಸಿಕ್ಕಂತಾಗತ್ತೆ. ಕೊಟ್ಟಿಗೆ ಶುಚಿ ಮಾಡೋದು, ಗೊಬ್ಬರ ಹಾಕೋದು, ಆಮೇಲೆ ಅವನ್ನ ಮೇಯಿಸೋದು, ಅವುಗಳ ಬೆಳವಣಿಗೆ ನೋಡೋದು, ಹೀಗೆ ಕರುಗಳನ್ನ ಮಾರಾಟ ಮಾಡೋದು, ಹಾಲನ್ನು ಮಾರಾಟ ಮಾಡೋದು, ಸಗಣಿಯನ್ನು ಮಾರಾಟ ಮಾಡೋದು, ಜೊತೆಗೆ ಮಣ್ಣಿನ ಫಲವತ್ತತೆನ ಸುಧಾರಣೆ ಮಾಡಿಕೊಳ್ಳೋದು, ಇದು ಹೈನುಗಾರಿಕೆಯಲ್ಲಿ ಅಡಗಿರುವ ಒಂದು ಪ್ರಮುಖವಾದ ಸಂಗತಿ ಆಗ್ತದೆ. ರೈತರಿಗೆ ಹೈನುಗಾರಿಕೆ ಉಪಯುಕ್ತವಾದಿದೆ ಅಲ್ವಾ? ಹೌದು, ತುಂಬಾ ಉಪಯುಕ್ತವಾಗಿದೆ. ಎಮ್ಮೆಗಳನ್ನ ಕೆಲವೊಬ್ಬರು ಸಾಕಿ ಅದರಿಂದ ಅನುಕೂಲ ಮಾಡ್ಕೊಳೋದು. ನೀವು ಎಮ್ಮೆ ಸಾಕ್ಲಿಲ್ವಾ? ಎಮ್ಮೆಗಳು ಸಾಕು ತುಂಬಾ ಕಷ್ಟ, ಹಸುಗಳು ತುಂಬಾ ಸುಲಭ ಸಾಕೋದು. ಹೇಳಿ, ಹಸುಗಳನ್ನ ಹೇಗೆ ಸಾಕೊಂತ ಬಂದಿದ್ದಾರೆ? ಈ ಕೆಲವೊಬ್ರು 1-2 ಹಸುಗಳನ್ನ ಇಟ್ಕೊಳಕ್ ಆಗಲ್ಲ, ನೀವು 5-6 ಹಸುಗಳನ್ನ ಇಟ್ಕೊಂಡು ಮಾರಾಟ ಮಾಡ್ಕೊಂತ ಬಂದಿದ್ದೀರಿ, ನಿಮ್ಗಿರೋ ಅವಕಾಶ ನೀವು ಹೇಗೆ ಸಾಕ್ತದ್ರಿ ಹೇಳ್ಬೋದಾ? ಅದೇ, ನಾವೇ ಕರ್ಕೊಂಡೋಗಿ ಅಲ್ಲಿ ನಾಟಿ ನಡೆದ್ರೆ ಆಳು ಬಿದ್ದ ಗದ್ದೆಯಲ್ಲಿ ಕಟ್ತೀವಿ, ಸಂಜೆ ಜೊತೆ ನಾವೇ ಹೊಡ್ಕೊ ಬರ್ತೀವಿ, ನಾವೇ ಸಗಣಿ ತೆಗಿತೀವಿ, ಒಳ್ಳೆ ವಾತಾವರಣ, ಅವ್ರ ಜೊತೆ ಒಳ್ಳೆ ಟೈಮ್ ಪಾಸ್, ಖುಷಿ ಆಗ್ತದೆ. 4-6 ಜನಗಳು ಬೇಕಾಗಿಲ್ಲ, ಒಬ್ಬರೇ ತೋಟದ ಕೆಲಸ ಅದು ಇದು ನೋಡ್ಕೊಂತಾನೆ ಹಸುಗಳನ್ನ ಆರಾಮಾಗಿ ಸಾಕ್ಬೋದಲ್ವಾ? ಆರಾಮಾಗಿ ಸಾಕ್ಬೋದು. ಪ್ರತ್ಯೇಕವಾಗಿ ಕೊಟ್ಟಿಗೆನ ಯಾವಾಗ ಕಟ್ಟಿಸ್ಕೊಂಡ್ರಿ? ಕೋಟಿ ಕಟ್ಟಿ 15 ವರ್ಷ ಆಯ್ತು. ಹಸು ತಂದ ತಕ್ಷಣ ಕಟ್ಟಿಸ್ಕೊಂಡ್ಬಿಟ್ರೆ ಅಥವಾ ಹೇಗೆ? ಹೌದು, ಮೊದ್ಲು ಕೋಟಿ ಕಟ್ಟಿಬಿಟ್ಟು ಆಮೇಲೆ ಹಸು ತಂದಿದೆ. ಹಸು ಸಾಕೋ ಒಂದು ರೈತರು ಹೇಳ್ತಿರ್ತಾರೆ ಕೆಲವೊಬ್ರು, ಫೀಡ್ ಹಾಕ್ಬೇಕು, ಲವಣಾಂಶ ಹಾಕ್ಬೇಕು, ಅದು ಇದು ಅಂತ ಅನ್ಕೊಂಡು, ನೀವು ಏನು ಕೊಡ್ತೀರಿ? ಹಸಿ ಹುಲ್ಲು, ಒಣ ಹುಲ್ಲು, ಮತ್ತೆ ಇನ್ನೇನು ಪೂರೈಕೆ ಮಾಡ್ತೀರಿ? ಹಸಿ ಹುಲ್ಲು ಒಣ ಹುಲ್ಲು ಹಾಕ್ತೀವಿ, ಜೊತೆಗೆ ಹಾಲು ಕೊಡೋ ಹಸಿಗೆ ತೌಡು ಮತ್ತೆ ನುಚ್ಚು ಬೇಯಿಸಿಬಿಟ್ಟು ಗಂಜಿ ಕೊಡ್ತೀವಿ. ಬೇರೆ ಫೀಡ್ ಗೀಡ್ ಹಿಂಡಿ ಏನ್ ಹಾಕೋದಿಲ್ಲ. ಭತ್ತದ ಹೊಟ್ಟು ಮತ್ತೆ ಅಕ್ಕಿ ನುಚ್ಚು ನಿಮ್ಮಲ್ಲೇ ಬೆಳೆದದ್ದು ಮಾಡ್ಕೊಂತೀರ ಅಥವಾ ಮಿಲ್ಲಿಂದ ತಗೊಂಬರ್ತೀರಾ? ನಮ್ಮಲ್ಲೇ ಬೆಳೆದಿದ್ದು ಇರ್ತದೆ, ಸಾಕಾಗೋದಿಲ್ಲ ಅಂತ ಹೇಳಿದ್ರೆ ತರ್ತೀವಿ ಹೊರಗಿಂದ. ವರ್ಷಕ್ಕೆ ಸುಮಾರು ಅದೆಷ್ಟು ವೆಚ್ಚ ಆಗ್ಬಹುದು ನಿಮಗೆ? ಆಗ್ತದೆ ಒಂದು 15-20 ಸಾವಿರ ರೂಪಾಯಿ ಹೊರಗಿನ ತರಲಿಕ್ಕೆ ಆಗ್ತದೆ, ಬಾಕಿ ಎಲ್ಲ ನಮ್ಮನೆಯಿಂದ ಸಿಗ್ತದೆ. ನೋಡಿ, ಹತ್ತತ್ರ 1.5 ಲಕ್ಷ ರೂಪಾಯಿ ತನಕ ಈ ಕಡೆ ಗೊಬ್ಬರ ಹಾಲು ಕರುಗಳಿಂದ ನೀವು ಪಡ್ಕೊಳ್ತೀರಿ, ಒಂದು 15-25 ಸಾವಿರ ರೂಪಾಯಿ ತನಕ ಖರ್ಚು ಬರ್ಬೋದಲ್ವಾ? ಕೋಳಿಗಳನ್ನು ಸಾಕೊಳ್ತೀರಿ, ಹಂದಿ ಸಾಕೊಳ್ತೀರಿ, ಅದು ಕೃಷಿಗೂ ಅನುಕೂಲ, ಜೊತೆಗೆ ವರಮಾನನು ಕೈಗೆ ಸಿಗುತ್ತೆ. ಕೋಳಿ ಮತ್ತು ಹಂದಿದ ಬಗ್ಗೆ ಹೇಳಿ. ಅದೇ ತುಂಬಾ ಲಾಭದಾಯಕ, ಕೃಷಿಗಳಿಗೆ ಬೆಳ್ಕೊಂಡ್ರೆ ತುಂಬಾ ಲಾಭದಾಯಕ. ಕೋಳಿ ಹಂದಿ ಎಲ್ಲ ವ್ಯವಸಾಯ ಸೈಡಿಗೊಂದು ಕಸಬಾಗಿ ಇರ್ತದೆ, ಅದು ತೋಟದ ಜೊತೆಗೆ ಅದು ಮಾಡ್ಕೊಂಡು ತುಂಬಾ ಒಳ್ಳೇದು. ಕೋಳಿಗಳು ಹಸಿ ಹುಲ್ಲನ್ನ ತಿಂತವೆ ಅಥವಾ ಬೇರೆ ಸೊಪ್ಪುಗಳನ್ನು ತಿಂತವಲ್ವಾ? ತಿಂತವೆ, ಕೊಕ್ಕಿ ಕೊಕ್ಕಿ ತಿಂತದೆ. ಅದು ಹೊರಗಡೆ ಬಿಟ್ಟರೆ ತರಕಾರಿ ಎಲ್ಲ ತಿಂದ್ಬಿಡ್ತೇವೆ, ಅದಕ್ಕಾಗಿ ನಾವು ಹೊರಗೆ ಬಿಡೋದು ಕಮ್ಮಿ, ಒಂದು ಗಳಿಗೆ ಮಾತ್ರ ಬಿಟ್ಟು ನೋಡ್ಕೊಳ್ತೀವಿ. ಇದುವರೆಗೆ ಕೃಷಿಯಲ್ಲಿ ಆದಾಯ ಕಾಣುವ ಮಾರ್ಗಗಳನ್ನು ಪರಿಚಯಿಸುವ ಕಾರ್ಯಕ್ರಮ ಆಚಾರ ಲೆಕ್ಕಾಚಾರ ಆಲಿಸಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಕೇಳುಗರೆ, ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕೊಡಗಿನ ಕಾಫಿ ಬೆಳೆಯ ಚಿತ್ರಣವನ್ನು ಪರಿಚಯಿಸುವ ಕಾರ್ಯಕ್ರಮ ಕಾಫಿ ಕನ್ನಡಿ. ಇದರಲ್ಲಿ ಕೊಡಗು ಜಿಲ್ಲೆ ಕಾಫಿ ಮಂಡಳಿಯ ಉಪನಿರ್ದೇಶಕರಾದ ಬಿ ಶಿವಕುಮಾರ್ ಸ್ವಾಮಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಆರೋಗ್ಯಕರ ದೇಶ ನಿರ್ಮಾಣ ಸರ್ಕಾರದ ಗುರಿ. ಸದೃಢ ಭಾರತ ನಿರ್ಮಾಣ ಮಾಡಲು ನೀವು ಸರ್ಕಾರದ ಜೊತೆ ಕೈಜೋಡಿಸಲು ಬಯಸುತ್ತೀರಾ? ನಿಮಗಿದೋ ಸರ್ಕಾರದ ಕರೆ. COVID-19 ಸುರಕ್ಷತಾ ಕ್ರಮಗಳನ್ನು ಪಾಲಿಸಿ, ನಿಮ್ಮ ಕುಟುಂಬ, ಸ್ನೇಹಿತರು, ಸಮುದಾಯವನ್ನು ಪಾಲಿಸಲು ಉತ್ತೇಜಿಸಿ. COVID-19 ಲಸಿಕೆ ಪಡೆಯಲು ಮತ್ತು ಲಸಿಕೆ ಪಡೆದ ನಂತರವೂ ಸುರಕ್ಷತಾ ಕ್ರಮಗಳನ್ನು ಪಾಲಿಸಲು ಸಹಕರಿಸಿ. COVID-19 ಲಸಿಕಾ ಅಭಿಯಾನ ಯಶಸ್ವಿಯಾಗಲು ಸರ್ಕಾರದೊಂದಿಗೆ ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನೀವು ಡಿಜಿಟಲ್ ಆದರೆ ನಿಮ್ಮ ನಾಳೆ ಉತ್ತಮವಾಗಿರುತ್ತೆ. ಇದಕ್ಕಾಗಿನೇ ನವಾರ್ಣ ಸಹಾಯದಿಂದ ಸಹಕಾರಿ ಹಾಗೂ ಗ್ರಾಮೀಣ ಬ್ಯಾಂಕ್ಗಳು ಹಳ್ಳಿಗಳಲ್ಲಿ ಮೈಕ್ರೋ ಎಟಿಎಂ ಮತ್ತು ಮೊಬೈಲ್ ಡೆಮೋ ವ್ಯಾನ್ ಸೌಲಭ್ಯ ಕಲ್ಪಿಸಲಾಗಿದೆ. ಮನೆಯಲ್ಲಿಯೇ ಕುಳಿತು ಬ್ಯಾಂಕಿಂಗ್ ಸೇವೆಯ ಲಾಭವನ್ನು ಪಡೆದುಕೊಳ್ಳಬಹುದು. ಮೈಕ್ರೋ ಎಟಿಎಂ ಮುಖಾಂತರ ಡೆಬಿಟ್ ಮತ್ತು ಆಧಾರ್ ಕಾರ್ಡ್ಗಳನ್ನು ಉಪಯೋಗಿಸಿ ದುಡ್ಡನ್ನು ಕೂಡ ಜಮಾ ಮಾಡಬಹುದು, ತೆಗೆಯಲೂಬಹುದು. ನಗದು ರಹಿತ ವ್ಯವಹಾರದ ಸುರಕ್ಷತೆಯನ್ನು ನಿಮ್ಮದಾಗಿಸಿಕೊಳ್ಳಿ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. कोरोना वायरस के खतरे से बचते हुए फसल की कटाई, बिक्री, खरीद, नई फसल की जुताई और बुआई सुरक्षित हो सकती है अगर हम लगातार हाथों को साबुन और साफ पानी से नियमित अंतराल पर धोते रहें। नाक मुंह को मास्क, गमछे या कपड़े से ढक कर रखें। आंख, कान, नाक, मुंह न छुएं। आपस में 2 गज की दूरी बनाए रखें। मास्क और 2 गज की दूरी के मंत्र को अभी हमें छोड़ना नहीं है।

ಚಿತ್ರ ಬಿಡಿಸಲ ಹೇಗೆ ಹೇಳಲಿ ನನ್ನ ಮನದ ಹಂಬಲ. ನಲ್ಮೆಯ ಶ್ರೋತೃಗಳೇ, ಮಹಿಳಾ ಲೋಕದಲ್ಲಿ ಆಗಸ್ಟ್ 6ರಂದು ಪ್ರಸಾರವಾಗುವ ಪತ್ರಕಾರಂಜಿ ಕಾರ್ಯಕ್ರಮಕ್ಕಾಗಿ ಪೋಸ್ಟ್ ಕಾರ್ಡಿನಲ್ಲಿ ನಿಮ್ಮ ಪುಟ್ಟ ಅನುಭವಗಳನ್ನು ಹಾಗೂ ನೀವೇ ಬರೆದ ಕಾರ್ಡಿನಲ್ಲಿ ಕಥೆಯೊಂದನ್ನು ನಮಗೆ ಕಳುಹಿಸಿಕೊಡಿ. ನಿಮ್ಮ ಪತ್ರಗಳು ನಮ್ಮ ಕೈ ಸೇರಲು ಆಗಸ್ಟ್ 3ನೇ ತಾರೀಖು ಕೊನೆಯ ದಿನ. ಒಂದಾನೊಂದು ಕಾಲದಲ್ಲಿ ಒಂದು ದೊಡ್ಡ ಕಾಡು. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571201. ಕಥೆ ಕೇಳು ಮಗಳೇ ಮಗಳೇ ಚಂದವು ಚಂದವು. ಪತ್ರ ಬರೆಯಲ ಚಿತ್ರ ಬಿಡಿಸಲ. ನಲ್ಮೆಯ ಶ್ರೋತೃಗಳೇ, ಮಹಿಳಾ ಲೋಕದಲ್ಲಿ ಆಗಸ್ಟ್ 6ರಂದು ಪ್ರಸಾರವಾಗುವ ಪತ್ರಕಾರಂಜಿ ಕಾರ್ಯಕ್ರಮಕ್ಕಾಗಿ ಪೋಸ್ಟ್ ಕಾರ್ಡಿನಲ್ಲಿ ನಿಮ್ಮ ಪುಟ್ಟ ಅನುಭವಗಳನ್ನು ಹಾಗೂ ನೀವೇ ಬರೆದ ಕಾರ್ಡಿನಲ್ಲಿ ಕಥೆಯೊಂದನ್ನು ನಮಗೆ ಕಳುಹಿಸಿಕೊಡಿ. ನಿಮ್ಮ ಪತ್ರಗಳು ನಮ್ಮ ಕೈ ಸೇರಲು ಆಗಸ್ಟ್ 3ನೇ ತಾರೀಖು ಕೊನೆಯ ದಿನ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571201. ವೈಜ್ಞಾನಿಕ ಮನೋಭಾವನೆಯನ್ನ ಬೆಳೆಸಿಕೊಳ್ಳೋದು ಇಂದಿನ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯ. ಅದರಲ್ಲೂ ಪ್ರಕೃತಿಯಲ್ಲಿ ಕಂಡುಬರುವಂತಹ ವಿಸ್ಮಯಕರ ಹಾಗೂ ಮನೋಲ್ಲಾಸಕರ ಸಂಗತಿಗಳನ್ನ ಸ್ವತಃ ತಾವೇ ನಡೆದು ನೋಡಿ ಕೇಳಿ ಓದಿ ತಿಳ್ಕೊಳ್ಳೋದು ವಿದ್ಯಾರ್ಥಿಗಳ ಪಾಲಿಗೆ ಅತ್ಯಂತ ಮಹತ್ವದ ಅಂಶ. ಪಕ್ಷಿ ವೀಕ್ಷಣೆ ಸುಲಭವೂ ರೋಮಾಂಚನಕಾರಿಯೂ ಆದಂತಹ ಹವ್ಯಾಸ. ಡಾಕ್ಟರ್ ಎಸ್ ವಿ ನರಸಿಂಹನ್ ಹೀಗೆನ್ನುತ್ತಾರೆ, ಅಂಗೈಯಗಲದ ಕಾಡು ಬೆಳೆಸಲು ನಾವು ಹಾಕುವ ಯೋಜನೆಗಳೇನು, ಖರ್ಚೇನು, ಶ್ರಮವೇನು, ಏನೇನೂ ಇಲ್ಲ. ಆದರೆ ಪ್ರಪಂಚದ 2/3 ಭೂಭಾಗದಷ್ಟು ವಿಶಾಲವಾದ ಸಮೃದ್ಧವಾದ ವೈವಿಧ್ಯಮಯ ಕಾಡನ್ನು ಬೆಳೆಸಲು ಹಕ್ಕಿಗಳು ಮತ್ತು ಅವುಗಳಂತಹ ಇತರ ಸಣ್ಣ ಸಣ್ಣ ಜೀವಿಗಳೇ ಕಾರಣ ಎಂಬುದನ್ನು ನಾವು ಅರಿಯಬೇಕು. ಇವೆಲ್ಲವೂ ಪಕ್ಷಿಗಳು ಪ್ರತಿದಿನ 4-6 ಹನಿ ಮಕರಂದ ಕುಡಿದು 10-6 ಕಾಡು ಹಣ್ಣುಗಳನ್ನು ತಿಂದು ಆ ಮೂಲಕ ಬೆಳೆಸಿದ ಅತ್ಯಪೂರ್ವ ಸಸ್ಯ ಸಂಪತ್ತು. ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ CIT ಪೊನ್ನಂಪೇಟೆ, ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ PU ಕಾಲೇಜ್ ಪೊನ್ನಂಪೇಟೆ. ವಿಶಾಲ ಪರಿಸರ, ನುರಿತ ಉಪನ್ಯಾಸಕರು, ಸುಸಜ್ಜಿತ ಲ್ಯಾಬ್, ಪ್ರತ್ಯೇಕ ಹಾಸ್ಟೆಲ್. ವಿವರಗಳಿಗಾಗಿ ಮೊಬೈಲ್ 9611555457. ಸುದ್ದಿ ಸಮಾಚಾರ ಓದಿನುಳ್ಳ ಚೊಟ್ಟಣ ದಿವ್ಯಾ ಪ್ರದೀಪ್. ಇದೀಗ ಕೋವಿಡ್ ಚೂದು ಮದ್ದುಡುವ ಕೇಂದ್ರತ್ತು ಕೋವಿಡ್ ಪರೀಕ್ಷೆ ಮಾಡಿನುಂಡ್. ದಾಕೆಂಗಿ ಕೋವಿಡ್ ಲಕ್ಷಣ ಕಂಡು ಬಂದಿತುಂಡೆಂಗಿ ಪಿಂಜ ಪೊರ ರಾಜ್ಯ ಜಿಲ್ಲೆಂಜ ಬಪ್ಪಯಂಗಳ ಕೋವಿಡ್ ಪರೀಕ್ಷೆ ಮಾಡುವ. ಪಾಸಿಟಿವ್ ಕಂಡು ಬರ್ತೆಂಗಿ ಅಂತೈಂಗಳ ಕೋವಿಡ್ ಕೇರ್ ಸೆಂಟರ್ಗೆ ದಾಖಲೆ ಮಾಡುವ. ಉಂಜೈಂಗಳ 14 ದಿನ ಕ್ವಾರಂಟೈನ್ಲು ಇಪ್ಪುಚಿಡುವ. ಇಂಡಮೀದ ತಕ್ಪರ್ನ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಮೋಹನ್ ಜಿಲ್ಲಾಧಿಕಾರಿಯ ಸೂಚನೆ ಪೋಲೆ ಚೂದುಮದ್ದುಡುವ ಕೇಂದ್ರತ್ತು ಪರೀಕ್ಷೆ ಮಾಡುವ. ಯೂನಿಟ್ ವೆಚ್ಚಿತ್ ಅವಶ್ಯ ಉಂಡೆಂಗ್ ಮಾತ್ರ ಪರೀಕ್ಷೆ ಮಾಡಿಯೋಲುಂದಣಚಿ. ಮಾರ್ಚ್ ದಂಡಾರ್ಥ 21ನೇ ಸಾಲರ 3 ತಿಂಗಕೊಮ್ಮ ನಡಪ ಜಿಲ್ಲಾ ಮಟ್ಟತ್ರ ಸಮನ್ವಯ ಸಮಿತಿ ಪಿಂಜ ಜಿಲ್ಲಾ ಮಟ್ಟತ್ರ ಪರಿಶೀಲನಾ ಸಮಿತಿ ಸಭೆ ಜಿಲ್ಲಾಧಿಕಾರಿ ಚಾರುಲತ ಸೋಮಲ್ ರೆಂಗಡ ಕೊರವುಕಾರಿಕೆಯಲ್ಲಿ ಮಡಿಕೇರಿ ಲೀಡ್ ಬ್ಯಾಂಕರ ಸಭಾಬಾಡಿಯಲ್ಲಿ ನಿನ್ನೆ ನಡೆದಿತು. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾತ್ರ ಮೈಸೂರು ವಲಯತ್ರ ಉಪಕ್ಷೇತ್ರೀಯ ವ್ಯವಸ್ಥಾಪಕ ಸೆಲ್ವಕುಮಾರ್ ತಕ್ ಬಂದಿತು. ಜಿಲ್ಲೆಯಲ್ಲಿ ಬ್ಯಾಂಕರ ಒಟ್ಟು ಪಣಕಾಸರ ವಹಿವಾಟರ ವಿವರತ್ನ ಸಭೆಗೆ ಕೊಡ್ತದೆ. ಜಿಲ್ಲಾಧಿಕಾರಿ ಜಿಲ್ಲೆಯ ಬ್ಯಾಂಕರ ಪ್ರಗತಿ ಪರಿಶೀಲನೆ ನಡೆಸಿತು. ಬ್ಯಾಂಕ್ ಗುರಿನ ಮುಟ್ಟುವಕ್ಕೆ ಉಳ್ಳ ನಲ್ಲ ಮಾರ್ಗದರ್ಶನ ಕೊಡ್ತದೆ. ಸಭೆಯಲ್ಲಿ ಲೀಡ್ ಬ್ಯಾಂಕರ ವ್ಯವಸ್ಥಾಪಕಂಗ ಕೂಡನಿಕೆ ಮುಖ್ಯಪಟ್ಟಂಗ ಹಾಜರಿಂಜಿತು. ನಾಳೆ ನಡಪ ಬಕ್ರೀದ್ ನಮ್ಮೆರ ಮಾರಿಪತ್ ಮುಸ್ಲಿಂ ಬಾಂಧವಂಗ ಕೋವಿಡ್ 19 ನೇಮತ್ನ ಕಡ್ಡಾಯ ಆಯಿತು ಪಾಲನೆ ಮಾಡಿಯಂಡು ಶಾಂತಿ ಕೊತ್ತನಕ್ಕೆ ನಮ್ಮೆನ ಕೈಕೊಂಡು ಜಿಲ್ಲಾಧಿಕಾರಿ ಚಾರುಲತ ಸೋಮಲ್ ಕಟ್ಟಂಡಿತು. ಬಕ್ರೀದ್ ನಮ್ಮೆರ ಸಂದರ್ಭತ್ ಪಾಲನೆ ಮಾಡಂಡಿಯಾನ ನೇಮತ್ರ ಮೀದ ತಾಂಡ ಕಚೇರಿರ ಸಭಾಬಾಡಲು ಮುಸ್ಲಿಂ ಧಾರ್ಮಿಕ ಮುಕ್ರಿಯಡ ಕೂಡ ನಡೆದ ಸಭೆರ ಕೊರವುಕಾರಿಕೆ ವಹಿಸಿತು. ತಕ್ಪರ್ನತ್ ಮಸೀದಿಲು ಪ್ರಾರ್ಥನೆ ಮಾಡುವಾಗ ಏರ ಕಣಕರ ಜನ ಬಾತೆಂಗೆ ಬ್ಯಾಚ್ ಮಾಡಿತು ಕೋವಿಡ್ ನಿಯಮ ಪಾಲನೆ ಮಾಡಿ ಎಂದು ಪ್ರಾರ್ಥನೆ ಮಾಡೋಣ ಅವು ಅಣ್ಣುಚಿ. ಸಭೆಲು ತಕ್ಪರಂದ ವಕ್ಫ್ ಮಂಡಳಿ ಸಲಹಾ ಸಮಿತಿ ಅಧ್ಯಕ್ಷ ಸರ್ಕಾರ ಹತ್ರ ನೇಮತ್ನ ಕಡ್ಡಾಯ ಆಯ್ತು ಪಾಲನೆ ಮಾಡುವ ಅಂದಣುಚಿ. ಪೊನ್ನಂಪೇಟೆ ತಾಲೂಕು ಕಚೇರಿಯಲ್ಲಿ ಆಡಳಿತ ನಡೆತೂಕ ಮಿನಿ ವಿಧಾನಸೌಧ ಕಟ್ಟಡ ಕಟ್ಟುಕೊಳ್ಳ ಪ್ರಸ್ತಾವನೆಯನ್ನ ಸರ್ಕಾರಕ್ಕೆ ಕೊಡ್ತಿದ್ದು ಮಿನ್ಯತ್ರ ಬಡ್ಜೆಟ್ಲ ಅನುದಾನ ಘೋಷಣೆ ಆಪ ಅಂದ ಶಾಸಕ ಕೆಜಿ ಬೋಪಯ್ಯ ಅರಿವಿಕೆ ತಂದಿತ್ತು. ಬಾಳೆಲಲ್ಲಿ ಪುದಿಯದಾಯಿತು ಕಟ್ಟಿತುಳ ಕಂದಾಯ ಇಲಾಖೆಯ ಕಟ್ಟಡತ್ನ ಉದ್ಘಾಟನೆ ಮಾಡಿತು ತಕ್ಪರಂದ ಹಿಂಗ ಪೊನ್ನಂಪೇಟೆ ತಾಲೂಕು ಘೋಷಣೆ